ಅವಶ್ಯಕತೆ ಇದೆ, ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರು. ಇವತ್ತೇನನ್ಸುತ್ತೆ, ಕೃಷಿಗೆ ಬಂದಿದ್ರಲ್ಲ, ವಿದ್ಯಾಭ್ಯಾಸ ಮಾಡಿದ್ರೆ ಉತ್ತಮ ಇತ್ತು ಅಂತ ಅನ್ಸಿದ್ಯಾ ಸರ್? ಕೃಷಿ ಬಂದ್ರೆ ಉತ್ತಮ ಅನ್ಸುತ್ತೆ. ಯಾಕೆ? ನಮ್ಗೆ ಅದು ಒಳ್ಳೆ, ನಾವು ಸಾಕಷ್ಟು ಆದಾಯ ನಾವು ದುಡಿಬಹುದು ಅಂತ ಕೃಷಿಯಲ್ಲಿ. ವೀರಭದ್ರಪ್ಪ ಅವರೇ, ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ ಸರ್? ನಮಗೆ ಬಂದ್ರದು 38 ಎಕರೆ ಬಂದಿದೆ. 38 ಎಕರೆ? ಹೌದು ಸರ್. ಈಗ 38 ಎಕರೆ ಒಳಗಡೆ ಏನೇನ್ ಬೆಳೀತಾ ಇದ್ರೆ ಸರ್? 38 ಎಕರೆಗೆ 1 ಎಕರೆ ಅಡಿಕೆ ತೋಟ ಮಾಡಿದೀವಿ ಸರ್. ಒಂದು 10 ಎಕರೆ ಮಾವಿನ ತೋಟ. ತೆಂಗು ಎಷ್ಟು ಎಕರೆ ಹಾಕಿದ್ರೆ ಸರ್? ಈಗ ನನಗೆ ಬಂದ್ರದ್ದು ಆಲ್ರೆಡಿ ಒಂದು 650 ತೆಂಗು ಗಿಡ ಬಂದಿದೆ. ಎಷ್ಟು ಎಕರೆ ಹಾಕಿದ್ರೆ ತೆಂಗು ಸರ್? ಈಗ ಒಂದು 11-12 ಎಕರೆ ಮಾಡಿದೀವಿ ಸರ್ ತೆಂಗು ಸರ್. ಬರೀ ತೆಂಗು ಹಾಕಿದ್ರೆ? ತೆಂಗು ಬರೀ ತೆಂಗು ಇದೆ, 12 ಎಕರೆ 90 ತೆಂಗು ಇದೆ. ಬರೀ ತೆಂಗು ಹಾಕ್ಬೇಕಂತ ಯಾಕೆ ಅನಿಸ್ತು ನಿಮಗೆ ಸರ್? ಅದು ನಮ್ಗೆ ತೆಂಗು ಹಾಕ್ಬೇಕು ಅಂದ್ರೆ ಮೊದ್ಲು ಜನ ಎಲ್ಲ ತೆಂಗು ಅಂತ ಹೇಳಿ ನೆಟ್ಕೊಂಬಂದಿದ್ರು ನಮ್ಮ ತಂದೆಯವರು. ಈಗ ಎಲ್ಲ ಅಡಿಕೆ ಮಾಡ್ತಾ ಇದಾರೆ. ಈಗ ಅಡಿಕೆನ ನೋಡಿ, ಅಡಿಕೆ 1 ತಿಂಗಳು ನೀರಿಲ್ಲ ಅಂತಂದ್ರೆ ಹೋಗ್ಬಿಡುತ್ತೆ ಅಡಿಕೆ. ಈಗ ನೀವು ಈಗ ತೆಂಗಿನೊಳಗೆ ಏನಾದ್ರೂ ಬೆಳೀತಾ ಇದ್ರೆ? ಇಲ್ಲ ಸರ್, ತೆಂಗಿನೊಳಗೆ ನಾವು ಏನು ಬೆಳೀತಾ ಇಲ್ಲ ಸರ್. ಯಾಕೆ ಅಂದ್ರೆ ನಾವು ಸೆಣಬು ಹಾಕ್ತಿವಿ, ಆಮೇಲೆ ಒಂದು ದ್ವಿದಳ ಧಾನ್ಯ, ಹಸಿ ಗೊಬ್ಬರ ಮಾಡಿ ನಾವು ಮಾಗಿ ಬಿಡ್ತೇವೆ. ವರ್ಷಕ್ಕೆ 2 ಟೈಮ್ ನಾವು ಮಾಡ್ತೇವೆ. ಈಗ ತೆಂಗು ಅಂತಂದ್ರೆ ಎಷ್ಟು ವರ್ಷ ಆಯ್ತು ಆಯ್ಕೆ ಸರ್? ಈಗ 40-45 ವರ್ಷ ತೆಂಗು ಸರ್. ಹಳೆ ಕಾಲದ ಗಿಡಗಳಲ್ಲ ಸರ್. ಇತ್ತೀಚೆಗೆ ಎಲ್ಲ ಹೈಬ್ರಿಡ್ ತೆಂಗನ್ನ ಬೆಳೀತಾ ಇದ್ದಾರೆ ಸರ್. ನಮ್ಗದು ಹೈಬ್ರಿಡ್ ಅನ್ನೋದ್ಕಿನ ಅದು ನಮ್ಗೆ ಬಹಳ ಮುಂದೆ ಯಾವ ತರ ಫಸಲು ಕೊಡುತ್ತೆ ಅದು ಈಗ ತಾತ್ಕಾಲಿಕ ಇರ್ಬೋದು. ಅದು ಈಗೇನು ನಾಟಿ ನಮ್ದು ಹೈಬ್ರಿಡ್ ತೆಂಗು ನಾವು ಬಿಟ್ಟು ಬಿಟ್ಟಿದ್ವಿ ಈಗ ಆಲ್ರೆಡಿ. ಏನಿದ್ರು ನಾಟಿ ತೆಂಗಿನ ನಮ್ದು ಒಳ್ಳೆ ಜವಾರಿ ಜವಾರಿ ಬಹಳ ಚೆನ್ನಾಗ್ ಬರುತ್ತೆ ಸರ್. ಈಗೆಲ್ಲ ಸಾಕಷ್ಟು ಹಳೆ ಕಾಲದ ಒಂದು ಗಿಡಗಳು ನಿಮ್ಮವು. ಹೌದಾ ಸರ್? ಈಗ ಅದರಲ್ಲಿ ಬೀಜಕ್ಕೆ ಕಾಯಿ ಆರಿಸಿಕೊಂಡು ಸಸಿ ಮಾಡಬಹುದು? ಹ್ಞೂ ಸರ್, ನಾವು ಮಾಡ್ತೀವಿ. ಈಗ ಆಲ್ರೆಡಿ ನಮ್ದೊಂದು 60-75 ವರ್ಷದ ಒಂದು 300 ಗಿಡ ತೆಂಗು ಇದೆ ಸರ್. ನಾವು ಯಾರು ಕೇಳ್ತಾರೋ ಅವರಿಗೆಲ್ಲ ನಾವು ತೆಂಗು ಕೊಡ್ತೀವಿ, ಬೀಜಕಾಯಿ ಕೊಡ್ತೀವಿ. ಬೀಜಕಾಯಿ ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಸರ್? ಅದು ನಾವು ಈಗೇನು ನಾವು ಜನವರಿ ಫೆಬ್ರವರಿ ತಿಂಗಳಲ್ಲಿ ಏನು ಗೋಟಿನ ತರ ಕಾಯಿ, ಅದೇ ತರ ನಾವು ಕಾಯಿನ ಜನಗಳಿಗೆ ಅದು ಸಣ್ಣ ರೀತಿ ಜಾಸ್ತಿ ದಪ್ಪ ಇರಬಾರದು, ಒಳ್ಳೆ ಮೀಡಿಯಂ ಇದ್ದದ ಒಂಥರ ಮೂಳೆ ದಿನಸಿ ಹೊರಟಿರೋ ಅಂತದ ನಾವು ಎಕ್ಸ್ಪ್ಲೈನ್ ಮಾಡಿ ರೈತರಿಗೆ ಕೊಡ್ತೀವಿ. ಈಗ ನೀವು ಸಸಿ ಮಾಡಿ ಮಾರಾಟ ಮಾಡಲ್ಲ ಸರ್? ಮಾಡ್ತೀವಿ ಸರ್. ಹೆಂಗ್ ಮಾಡ್ತೀರಿ ಹೇಳ್ರಿ ಸರ್? ಅದು ನಾವು ಸ್ಟಾರ್ಟಿಂಗ್ ಆ ತೆಂಗಿನಕಾಯಿ ತಗೊಂಬಂದು ಅದನ್ನ ಒಂದು ಹರಡಿ ನಾವು ಊಣ್ಬಿಟ್ಟು ಅದ್ರ ಮೇಲೆ ಮರಳು ಸುರಿತೀವಿ ಸರ್. ಮರಳು ಸುರಿದು ಅದ್ರ ಮೇಲೆ ಅದಕ್ಕೆ ಒಂದಿಷ್ಟು ನೀರು, ತಿಂಗಳಿಗೆ ಒಂದ್ಸಲ ನಾವು ಇದನ್ನ ಮಾಡ್ತೀವಿ. ಅದನ್ನ ನೀರು ಬಿಟ್ಕೊಂಡು ಅದು 1.5-2 ತಿಂಗಳಿಗೆ ಒಂದ್ ಮೊಳಕೆ ಕಾಣಿಸುತ್ತೆ ಸರ್. ಆ ಮೊಳಕೆ ಬಂದ ತಕ್ಷಣ ಅತ್ಲಾಗೆ ನಾವು ಗೊಬ್ಬರ ನೀರು ಸ್ವಲ್ಪ ಚೆನ್ನಾಗಿ ಕೊಟ್ರೆ ಸಸಿ ಸ್ವಲ್ಪ ಜಾಸ್ತಿ ಚೆನ್ನಾಗೇ ಬರುತ್ತೆ. ಎಷ್ಟು ತಿಂಗಳಿಗೆ ಬರುತ್ತೆ ಸಸಿ ಸರ್? ಅದು ಒಂದ 4-5 ತಿಂಗಳಿಗೆ ನಾವು ತೆಂಗಿಗೆ ಗುಣಿಗೆ ಹಾಕ್ಬಹುದು. ಬೇರೆ ಜಮೀನಿ ತಗೊಂಡು ನಾಟಿ ಮಾಡಬಹುದು. ನಾಟಿ ಮಾಡಬಹುದು ಸರ್. ಈಗೆಲ್ಲ ಒಂದು ಸಸಿ ಎಷ್ಟು ಮಾರಾಟ ಮಾಡ್ತೀರ ನೀವು ಸರ್? ಅದು ಒಂದು ತೆಂಗಿನ ಸಸಿ ಅಂದ್ರೆ 100-150 ರೂಪಾಯಿ ಒಂದು ಸಸಿ ಮಾರ್ತೀವಿ ಸರ್. ಈಗೆಲ್ಲ ಜವಾರಿ ಸಸಿಗಳು. ಹೌದು, ತಗೊಳ್ತಾರ ರೈತರು? ಹೋ ಸರ್, ತಗೊಂಡ್ರೆ ಅದು ಸಾಕಷ್ಟು ನಮಗೆ ಜನ ಬಾರಿ ಎಕ್ಸ್ಪ್ಲೈನ್ ಮಾಡ್ಕೊಂಡೇ ಬಂದು ತಗೊಂಡೋಗ್ತಾರೆ. ನಮಗೆ ತೆಂಗು ಬೇಕು. ಈಗ ಅಡಿಕೆ ಇಡಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ ಸರ್, ಎಲ್ಲಾ ತೆಂಗೇ ಮಾಡ್ತಾ ಇದ್ದಾರೆ. ನಿಮ್ ಭಾಗದಲ್ಲಿ? ನಮ್ ಭಾಗದಲ್ಲಿ. ನಮ್ ಕಡೆ ಎಲ್ಲ ಬರೀ ತೆಂಗು ಸರ್ ಈಗ ಆಲ್ರೆಡಿ. ತೆಂಗಿನ ಸಸಿ ನಾಟಿ ಮಾಡಿದ್ಮೇಲೆ ಈಗ ನೀವು ಕೊಟ್ಟಂತ ಒಂದು ಸಸಿ ಎಷ್ಟು ವರ್ಷಕ್ಕೆ ಬರುತ್ತೆ ಫಲ ಸರ್? 4-5 ವರ್ಷಕ್ಕೆ ನಾವು ಫಸಲು ಕೊಡ್ತೀವಿ ಸರ್. ಫಸಲು ಬರುತ್ತೆ ಚೆನ್ನಾಗಿ ನೋಡ್ಕೊಂಡ್ರೆ 4-5 ವರ್ಷ. ಚೆನ್ನಾಗಿ ನೋಡ್ಕೋಬೇಕಂತಂದ್ರೆ? ಚೆನ್ನಾಗಿ ನೋಡ್ಕೋಬೇಕಂದ್ರೆ ಅದಕ್ಕೆ ನೀರು, ಗೊಬ್ಬರ, ಆಮೇಲೆ ನಾವು ನೀರು ಎಷ್ಟು ಜಾಸ್ತಿನೂ ಕೊಡಬಾರ್ದು ನೀರ. ಒಂದು ದಿನಕ್ಕೆ ಎಷ್ಟು ನಾವು ನೀರು ಪ್ರಮಾಣ ಒಂದು 20 ಲೀಟರ್ 15 ಲೀಟರ್ ಈ ತರ ಬರುತ್ತ ಆ ರೀತಿ ನಾವು ಕೊಟ್ಕೊಂತ ಕೊಟ್ರೆ ಸಾಕು ಸಾಕು, ಮಳೆಗಾಲದಾಗ ಏನ್ ಬೇಡ ಸರ್. ಈಗ ನೀವು ತೆಂಗಿನ ಕೃಷಿಯನ್ನ ಯಾವ ರೀತಿ ಮಾಡ್ಕೊಂಡೋಗಿ ಒಳ್ಳೆಯ ಒಂದು ಕಾಯಿಯನ್ನ ಇಳುವರಿ ತಗೊಳ್ತಾ ಇದ್ರಾ ಸರ್? ನಾವು ಈಗ ನಾವೇನಂದ್ರೆ ನಾವು ಸ್ಟಾರ್ಟಿಂಗ್ ಈಗ ಹೇಳಿದ್ನಲ್ಲ, ದ್ವಿದಳ ಧಾನ್ಯ, ಆಮೇಲೆ ಸೆಣಬು, ಅದನ್ನೆಲ್ಲ ನಾವ್ ಯಾವ ರೀತಿ ಇದು ಮಾಡ್ತೀವಿ ಅಂದ್ರೆ, ಆಮೇಲೆ 1-2 ಪಟ್ಟಿ ಗೊಬ್ಬರ ಹಾಕ್ತಿವಿ, ಆಮೇಲೆ ಪೊಟಾಶ್ ಅದನ್ನೆಲ್ಲ ನಾವು ಓಜಿ ಕೊಡ್ತೇವೆ ಸರ್. ಯಾವ ಟೈಮಲ್ಲಿ ಕೊಡ್ತೀರಾ ಗೊಬ್ಬರ ಸರ್? ನಾವು ಈಗ ನಾವು ಮಳೆಗಾಲ ಸ್ಟಾರ್ಟಿಂಗ್ ಆಗುತ್ತೆ ಅಂದ ತಕ್ಷಣ ನಾವು ಗಿಡ ಕೊಟ್ಟು ಬಿಡ್ತೀವಿ. ಈಗ ಕೊಟ್ಟಿಗೆ ಗೊಬ್ಬರನು ಕೊಡ್ತೀರಿ, ಜೊತೆಗೆ ರಾಸಾಯನಿಕ ಗೊಬ್ಬರ? ನಾವು ಪೊಟಾಶ್ ಯಾಕೆ ಹಾಕ್ತಿವಪ್ಪ ಅಂತಂದ್ರೆ ತೆಂಗಿನ ಬೆಳೆ ಜಾಸ್ತಿ ಹಳ್ಳು ಉದ್ರಲ್ಲ, ಹಳ್ಳು ಚೆನ್ನಾಗಟ್ಟುತ್ತೆ ಅಂತ. ಈಗ ನೀವು ತೆಂಗಿಗೆ ಏನು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸಲ್ವಾ ಸರ್? ಅನ್ಸುತ್ತೆ ಸರ್. ಈಗ ಕೆಲವು ಜನಗಳಿಗೆ ದನಿ ಗೊಬ್ಬರ ಸಿಗುತ್ತೆ, ಕೆಲವು ಜನಗಳಿಗೆ ಸಿಗಲ್ಲ. ಈಗ ರಾಸಾಯನಿಕ ಗೊಬ್ಬರ ಯಾಕೆ ಕೊಡ್ತಾರಪ್ಪ ಅಂತ ಅಂದ್ರೆ ತೆಂಗಿನಕಾಯಿ ಒರಿಲಿ ಅಂತ ಕೊಡ್ತಾರೆ, ಸೈಜ್ ಬರ್ಲಿ ಅಂತ. ಇದಕ್ಕಿಂತ ಚೆನ್ನಾಗಿ ಬರುತ್ತಾರೆ ಯಾವುದು ದನಿ ಗೊಬ್ಬರ ಹಾಕಿದ್ರೆ. ನಾ ಅಷ್ಟು ಇದರಲ್ಲಿ ಬರಲ್ಲ, ಇದು ಲೇಟಾ ತಗೊಳತ್ತೆ, ಇಂಗ್ಲಿಷ್ ಗೊಬ್ಬರ ಜಾಸ್ತಿ ಜಲ್ದಿನೇ ತಗೊಳತ್ತೆ. ಅಲ್ಲ, ಇಲ್ಲೇ ಒಂದ್ ಕಡೆ ನೀವು ಹಸಿರೆಲೆ ಗೊಬ್ಬರ ಬೆಳಿತೀರಿ, ಅದೇ ಸಾಕಾಗಲ್ಲ ಅದಕ್ಕೆ? ಸಾಕಾಗುತ್ತೆ ಸರ್. ಈಗ ನೀವು ಮತ್ತೆ ಈಗ ಸರ್ ನಮ್ದು ದನ ಇದೆ ಸರ್, ನಾವು ನಮ್ಮಲ್ಲೇ ಸಿಗುತ್ತೆ ದನಿ ಗೊಬ್ಬರ. ಎಷ್ಟು ದನ ಕಟ್ಟಿದ್ರೆ ಸರ್? ನಮ್ದೊಂದು 20 ದನ ಇದೆ ಸರ್. ಏನ್ ಕಟ್ಟಿದ್ರೆ ದನ ಅಂದ್ರೆ ಸರ್? ದನ ಅಂದ್ರೆ ಆಕಳುಗಳು ಕಟ್ಕೊಂಡಿವಿ ಸರ್, ಡೈರಿ ಹಾಲು ಹಾಕ್ತಿವಿ, ಹಾಲು ಮಾರಾಟ ಮಾಡ್ತೀವಿ, ಹಾಲು ಮಾರಾಟ ಹೈನುಗಾರಿಕೆ ಮಾಡಿದ್ವಿ, ಹೈನುಗಾರಿಕೆ ಮಾಡ್ತೀವಿ. ಈಗೆಲ್ಲ ತೆಂಗಿನಲ್ಲೆಲ್ಲ ಮೇಸ್ತ್ರ ತೆಂಗಿನಗಣದಲ್ಲಿ ಇದು ಮಾಡಲ್ಲ ಸರ್. ನಾವು ಅದಕ್ಕೆ ದನಗಳಿಗೆ ಮೇವು ಅಂತ ಅಂದ್ಕೊಂಡ್ರೆ ನಾವು ಒಂದು ಬೆದ್ಲುಗಳಿಗೆ 1-4 ಎಕರೆ 5 ಎಕರೆ ಬಿಟ್ಕೊಂಡಿವಿ, ಅದಕ್ಕೆ ರಾಗಿ ಬೆಳೆಸ್ಕೊಂಡು ತಂದು ಮನೆಗೆ ಹಾಕ್ತಿವಿ ಸರ್, ಶಿವಡ್ ಕಟ್ಟಿ. ವರ್ಷದಲ್ಲೆಲ್ಲ ನಿಮಗೆ ಹಸಿಮೆ ಸಿಗುತ್ತಾ? ಓ ಸರ್ ಸಿಗುತ್ತೆ, ನಾವು ಮಾಡ್ಕೊಂಡ್ರೆ ಸಿಗುತ್ತೆ. ಏನ್ ಮಾಡ್ಕೊಳ್ತೀರಾ ಹಸಿಮೆ? ಸರ್ ಈಗ ಆಲ್ ಇಂಡಿಯಾದಲ್ಲಿ ಬೀಜ ಕೊಡ್ತಾರೆ, ಅದನ್ನ ಬೀಜ ತಂದಾಕಿದ್ರೆ ಎನಿ ಟೈಮ್ ನೀರು ಬಿಡ್ತಾ ಇದ್ರೆ ಎನಿ ಟೈಮ್ ಸಿಗುತ್ತೆ ಸರ್ ಹಸಿಮೆ. ಹೈನುಗಾರಿಕೆ ಎಲ್ಲ ಒಂದ್ ಕಡೆ ಲಾಭದಾಯಕ ಆಗುತ್ತಲ್ವಾ? ಹೌದು ಸರ್, ನೂರಕ್ಕೆ ನೂರು 100% ಆಗುತ್ತೆ. ಈಗ ತೆಂಗಿನ ಬೆಳೆಯಲ್ಲಿ ಈಗ ಯಾವ್ದು ನೀವು ಮಿಶ್ರ ಬೆಳೆಯಾಗಿ ಏನು ಬೆಳೆಯಲ್ಲ ಅಂತೀರಾ? ಈಗ ಎಲ್ಲ ಒಂದ್ ಕಡೆ ಹೂವಿನ ಬೆಳೆಗಳು ಈಗೆಲ್ಲ ಬೆಳೆಯಬಹುದಲ್ಲ ತರಕಾರಿ? ಸರ್ ಬೆಳಿಬಹುದು, ಅದು ತೆಂಗಿನ ಗಿಡದಲ್ಲಿ ಹಾಕಿದ್ರೆ ಅದೆಲ್ಲ ಚೆನ್ನಾಗಿರಲ್ಲ ಸರ್. ತೆಂಗಿನ ಗಿಡದಲ್ಲಿ ನಾವು ಹಾಕಿದ್ವಿ ಅಂದ್ರೆ ನಾವು ಏನು ದನಿನ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀವಿ, ಇಂಗ್ಲಿಷ್ ಗೊಬ್ಬರ ಕೊಟ್ಟಿರ್ತೀವಿ, ಎಲ್ಲ ಈ ಹೂವಿನ ಗಿಡನೇ ಎಳೆದ್ಬಿಡ್ತು. ಹಾಗಾಗಿ ನಾವು ತೆಂಗಿನ ಗಿಡದಲ್ಲಿ ಏನು ಹಾಕಲ್ಲ. ಖಾಲಿ ಬಿಟ್ಟಿರ್ತೀವಿ. ಈಗೆಲ್ಲ ಮತ್ತೆ ಕಳೆಗಳಾಗ್ತಾವಲ್ಲ ಅಲ್ಲಿ? ಸರ್ ಕಳೆಗಳಾಗ್ತವೆ ಅಂತಂದ್ರೆ ನಾವು ಅದಕ್ಕೆ ಒಂದೆರಡರಿಂದ ಮೂರು ಟೈಮ್ ನಾವು ಬಾಂಡ್ಲಿ ಹೊಡಿತೀವಿ, ಆಮೇಲೆ ರೋಟರ್ವೇಟರ್ ಹೊಡಿತೀವಿ, ಆಮೇಲೆ ಮಳೆ ಬರೋ ಟೈಮ್ನಾಗೆ ಬಲರಾಮ್ ಮಾಡಿಸ್ತೀವಿ, ಎರಡು ಮಕ್ಕ ಹೊಡಿತೀವಿ. ಉಳುಮೆ ಮಾಡ್ತೀವಿ, ಉಳುಮೆ ಮಾಡ್ತೀವಿ. ಈಗ ತೆಂಗಿನ ಗರಿಗಳು ಸಾಕಷ್ಟು ಎಲ್ಲ ಬೀಳ್ತಾವಲ್ಲ, ಅವನ್ನ ಅಲ್ಲೇ ನೀವು ಗೊಬ್ಬರವಾಗಿ ಮಾಡಬಹುದಲ್ಲ ಸರ್? ಮಾಡ್ತೀವಿ ಸರ್, ನಾವು ಒಂದು ಮಿಷಿನ್ ಅಂತ ಹೇಳಿ ಈಗ ಬಂದಿದೆ ನೋಡಿ, ಪುಡಿ ಮಾಡೋ ಮಿಷಿನ್. ಆ ಪುಡಿ ಮಾಡೋ ಮಿಷಿನ್ ಏನ್ ಬಂದಿದ್ಯಾ, ಅದನ್ನ ನಾವು ತೆಂಗು ಸಿಪ್ಪೆ ಅದನ್ನೆಲ್ಲ ತೆಂಗಿನ ಗಿಡದ ಬಡ್ಡಿ ಹೊಡಿತೀವಿ, ಅದನ್ನ ಒಂದತ್ರ ಮಾಡಿ ನಾವು ಗಿಡಕ್ಕೆ ಇಷ್ಟಿಷ್ಟು ಜಲ್ಲಿ ಅಲ್ಲಿ ತಗೊಂಡು ಹಾಕಿ ಗುಣಸುತ್ತ ಮಾಡ್ತೀವಿ ನಾವು. ವರ್ಷ ಏನ ಒಂದ್ ಅಡಿ ಗುಣಸುತ್ತ ನಾವು ಏನ್ ಮಾಡ್ತೀವ, ಅದ್ರಲ್ಲಿ ತುಂಬತೀವಿ. ಅದ್ರಲ್ಲಿ ತುಂಬಿಟ್ಟು ಅದ್ರೊಳಗೆ ನೀರ್ ಬಿಟ್ಬಿಟ್ಟು ಉಪ್ಪು ಗೊಬ್ಬರ ಧನಿ ಗೊಬ್ಬರ ಇಷ್ಟು ಮಿಕ್ಸ್ ಮಾಡಿ ನಾವು ಕೊಡ್ತೀವಿ. ಅಲ್ಲಿ ಒಳ್ಳೆ ಗೊಬ್ಬರ ಸಿಗುತ್ತೆ ಅದಕ್ಕೆ ಗಿಡಕ್ಕೆ ಸರ್? ಓಕೆ. ಒಟ್ಟು ಗರಿ ನೀವು ವೇಸ್ಟ್ ಮಾಡಲ್ಲ? ಇಲ್ಲ ಸರ್, ನಮ್ಗೆ ವೇಸ್ಟ್ ಮಾಡೋ ಅಂತದ್ ಏನಿಲ್ಲ ಸರ್. ನಾವು ತೆಂಗಿನಕಾಯಿ ಕೊಡ್ತೀವ, ತೆಂಗಿನಕಾಯಿ ಕೊಟ್ಟ ತಕ್ಷಣ ತೆಂಗಿನಕಾಯಲ್ಲಿ ಚಿಪ್ ಸಿಗುತ್ತೆ ಕೊಬ್ಬರಿ ಮಾಡಿದ್ರೆ, ಅದು ಕೊಬ್ಬರಿ ಸಹ ನಮ್ಗೆ ಒಳ್ಳೆ ದುಡ್ಡಾಗುತ್ತೆ. ಏನು ವೇಸ್ಟ್ ಆಗೋ ಅಂತ ತೆಂಗಿನ ಇದ್ರಲ್ಲಿ ಯಾವ್ದು ಇಲ್ಲ ಸರ್. ಈಗ ತೆಂಗಿನ ಚಿಪ್ ಎಲ್ಲ ಮಾರಾಟ ಮಾಡಬಹುದಲ್ವಾ? ಹೌದು ಸರ್, ಒಂದು ಕೆಜಿ 20 ರೂಪಾಯಿ ಇದೆ ಸರ್. ಹೌದು ಹೌದು ಸರ್. ಈಗ ತೆಂಗಿನಕಾಯಿ ಸಿಪ್ಪೆ ಬರುತ್ತೆ, ಕಾಯಿ ಸುಲ್ ಸಿಪ್ಪೆ, ಅದನ್ನೆಲ್ಲ ಯಾವ ತರ ಗೊಬ್ಬರ ಮಾಡ್ತೀರಾ? ಸರ್ ಅದನ್ನ ನಾವು ಅದನ್ನ ತೆಂಗಿನ ಸಿಪ್ಪೆ ಗೊಬ್ಬರ ನಾವು ಮಾಡಲ್ಲ ಸರ್. ಅದನ್ನ ಅದರಲ್ಲಿ ನಾರು ಬೆಳಿತಾರೆ ಸರ್, ನಮ್ದೇ ಇದೆ ಫ್ಯಾಕ್ಟ್ರಿ. ನಾವು ತೆಂಗಿನ ಸಿಪ್ಪೆ ತಗೊಂಡ್ಬರ್ತೀವ, ತೆಂಗಿನ ಸಿಪ್ಪೆ ತಗೊಂಡೋಗಿ ಒಂದು ಪುಡಿ ಮಾಡ್ತೀವಿ ಸರ್. ಅದನ್ನ ಅದನ್ನ ಪುಡಿ ಮಾಡಿಬಿಟ್ಟು ಒಂದು ತೊಟ್ಟಿ ಬರುತ್ತೆ, ನೀರಿನ ತೊಟ್ಟಿ. ಆ ನೀರಿನ ತೊಟ್ಟಿಯಲ್ಲಿ ಅದನ್ನ ಒಂದು ತಿಂಗಳು ತಕ್ಕ ನಾವು ಅದನ್ನ ನೆನೆಹಾಕ್ಬಿಟ್ಟು ಅದನ್ನ ತಗೊಂಡೋಗಿ ಮತ್ತೊಂದು ಮಿಷಿನ್ ಬರುತ್ತೆ, ಅದನ್ನ ನೋಡಿದ್ಬಿಟ್ಟು ಅದು ಉದ್ದ ನಾರಿಗೆ ನಾರು ಹಗ್ಗ ಬರುತ್ತಾ ಹಗ್ಗ ತರ ನಾವು ಇಲ್ಲಿ ಚನ್ನಗಿರಿ ತಾಲೂಕು ಪಕ್ಕ ಅಲ್ಲಿ ಒಂದು ಗರ್ಗ ಅಂತ ಒಂದು ಊರಿದೆ, ಗಾಣದಕಟ್ಟೆ ಗರ್ಗ, ಅಲ್ಲಿ ನಾವು ನಾರು ಸಪ್ಲೈ ಮಾಡ್ತೀವಿ ಸರ್. ನೀವೇ ಅದನ್ನೆಲ್ಲ ಫ್ಯಾಕ್ಟರಿ ಮಾಡಿದ್ರಾ? ಫ್ಯಾಕ್ಟರಿ ನಮ್ದು ಇದೆ ಸರ್. ಯಾಕೆ ಅನಿಸ್ತಾ ನಿಮ್ಗೆ ಆ ತರ ಫ್ಯಾಕ್ಟರಿ ಮಾಡ್ಬೇಕು ಸರ್? ನಮ್ಗೆ ಈಗ ತೆಂಗಿನ ತೋಟ ಬೇರೆ ಇದೆ, ಇದ್ರಲ್ಲೂ ನಮಗೆ ಬಹಳ ಆದಾಯ ಬರುತ್ತೆ, ಹಾಗಾಗಿ ನಾವು ಇದು ಮಾಡ್ಕೊಂಡಿದ್ದೀವಿ. ಎಷ್ಟು ಬಿತ್ತದಲ್ಲ ನೀವಿಗೆ ಆ ಒಂದು ಫ್ಯಾಕ್ಟರಿ ಓಪನ್ ಮಾಡ್ಬೇಕು ಅಂತ? ಅವೆಲ್ಲ ಇವು ಯಂತ್ರಗಳೆಲ್ಲ ತರಬೇಕು ಅಂದ್ರೆ ಯಂತ್ರದಿಂದ ಅವತ್ತೇ ನಾವು ತರಬೇಕು ಅಂದ್ರೆ 1.5 ಲಕ್ಷ - 2 ಲಕ್ಷ ರೂಪಾಯಿ ಅಮೌಂಟ್ ಆಗಿದೆ ಸರ್. ಅವತ್ತು ಎಷ್ಟು ವರ್ಷ ಆಯ್ತು ಮಾಡಿ ಸರ್? ನಾವೀಗ 28-30 ವರ್ಷ ಆಗಿದೆ ಸರ್. ಈಗ ನಾವು ಅದನ್ನ ಸ್ವಲ್ಪ ಡೆಡ್ ಮಾಡಿಬಿಟ್ಟಿವಿ. ಯಾಕೆ ಅದನ್ನ ಸರ್? ಈಗ ಏನ್ ನಾವ್ ಯಾಕೆ ಡೆಡ್ ಮಾಡಿದ್ವಿ ಅಂತಂದ್ರೆ, ಈಗ ನಮ್ಮ ತೆಂಗಿನಕಾಯಿ ಏನ್ ನೀರಿಲ್ಲ ಅಂತ ಹೇಳಿ ಸ್ವಲ್ಪ ಕೆರೆಗಳಿಗೆ ನೀರು ಕೊಟ್ಟಿದ್ದಿರಲ್ಲ, ಅವಾಗ ಕಡಿಮೆ ಆಗಿತ್ತು ಇಳುವರಿ. ಕಡಿಮೆ ಇಳುವರಿ ಕಡಿಮೆ ಆಯ್ತು. ಈಗ ಅದರಲ್ಲಿ ನಾರು ಮಾಡಿ ಅದನ್ನೆಲ್ಲ ಮಾಡ್ಬೇಕಂತಂದ್ರೆ ಅಲ್ಲಿ ಎಷ್ಟು ಜನಕ್ಕೆ ನೀವು ಕೆಲಸ ಕೊಡ್ತಾ ಇದ್ರ ಸರ್? ನಾವ್ 20-25 ಜನಕ್ಕೆ ನಾವು ಕೆಲಸ ಕೊಡ್ತಾ ಇದ್ದೀವಿ. ಏನೇನ್ ಕೆಲಸ ಮಾಡೋದ್ ಅವರೆಲ್ಲ ಸರ್? ಅದೆಲ್ಲ ನಾವು ನಾರು ಹೊಡೆದ್ ಬಿಟ್ಟಿದ್ದೆಲ್ಲ ತಗೊಂಡು ತೊಟ್ಟಿಗೆ ಹಾಕೋದು. ಅಲ್ಲ, ಈಗ ಪ್ರಾರಂಭದ ಸಿಪ್ಪೆ ತರ್ತಾರೆ, ಕಾಯಿ ಸುಲ್ ಸಿಪ್ಪೆ ಸರ್? ತೆಂಗಿನಕಾಯಿ ಸುಲ್ದಿರೋ ಸಿಪ್ಪೆ ನಾವು ಏನಾದ್ರೂ ಅವರು ಕೂಲರ್ ತಗೊಂಡ್ಬರ್ತಾರ, ಅದನ್ನ ತಗೊಂಡ್ಬಂದು ನಾರು ಅದನ್ನ ಒಂದು ದೊಡ್ಡ ಮಿಷಿನ್ ಇದೆ ಅದರಲ್ಲಿ ನಾರು ತೆಗಿಬೇಕಾ? ನಾರು ತೆಗಿತೀವಿ ಸರ್, ಅದರಲ್ಲಿ ದೊಡ್ಡ ಸೇದಗ ಬರುತ್ತೆ, ಆಮೇಲೆ ನಾರಿನಲ್ಲಿ ಇದರಲ್ಲಿ ಬಹಳ ತರ ನಾನಾ ತರ ಹಗ್ಗ ಬರ್ತವೆ ಸರ್. ಈಗ ಹಗ್ಗ ಮಾಡಿ ಮಾರಾಟ ಮಾಡ್ತೀರಾ? ಹೌದು ಸರ್, ನಾವು ಮಾಡಲ್ಲ ಸರ್, ನಾವು ಬೇರೆ ಕಡೆ ಫ್ಯಾಕ್ಟರಿಗಳಿಗೆ ಪಾರ್ಸಲ್ ಕೊಡ್ತೀವಿ. ಹಗ್ಗ ಮಾಡೋ ಫ್ಯಾಕ್ಟರಿ ಕೊಡ್ತೀರ ನೀವು? ನಾರು ಅಷ್ಟೇ ಇಲ್ಲಿ ಮಾಡಿದ್ರೆ? ಹೌದು ಸರ್. ಅದರಿಂದ ಎಷ್ಟು ಲಾಭ ತಗೊಳ್ತೀರಿ ವರ್ಷಕ್ಕೆ ಸರ್? ಅದು ನಮಗೆ ಕಮ್ಮಿ ಅಂದ್ರೆ ಒಂದು 5-6 ಲಕ್ಷ ಆದಾಯ ಆಗುತ್ತೆ. 600 ತೆಂಗಿನ ಗಿಡದಿಂದ ಅಷ್ಟು ನೀವು ನಾರು ತೆಗೆದು ಅಷ್ಟೇ 5-6 ಲಕ್ಷ ಲಾಭ ತಗೊಳ್ತೀರಾ? ತಗೊಂತೀವಿ ಸರ್. ಈಗ ಎಲ್ಲೋ ಒಂದ್ ಕಡೆ ನೀವು ಸುಮ್ನೆ ಹಂಗ ಬಿಸಾಡುವಂತದ್ದು ಎಲ್ಲೋ ಕಡೆ ಹಾಕಿದ್ರೆ ಸುಮ್ನೆ ವೇಸ್ಟ್ ಆಗ್ತಾ ಇತ್ತಲ್ಲ ಸರ್? ತೆಂಗಿನ ಫಸಲಿನಲ್ಲಿ ಯಾವ್ದ್ರಿಂದಲೂ ನಮಗೆ ನಷ್ಟ ಅಂತದೇ ಇಲ್ಲ. ಪ್ರತಿಯೊಂದು ನಾವು ಒಂದು ತೆಂಗಿನ ಗರೆ ತಗೊಂಬಂದ್ರವ ಅದನ್ನ ಸೋಲ್ದು ಬಿಟ್ಟು ಬರ್ಲು ಮಾಡ್ತಾರೆ, ಕಡ್ಡಿ ಕಡ್ಡಿನ ಮಾಡ್ತಾರೆ, ಆಮೇಲೆ ಎಳ್ನೀರದ ಬಂದಿರೋ ಸಿಪ್ಪೆ ಒಲಿಗೂ ನೀರು ಹಾಕ್ತಾರೆ, ಆಮೇಲೆ ಅದರಿಂದ ಅದನ್ನ ಬಿಟ್ಟಿದ್ದು ಸಹ ತಗೊಂಡೋಗಿ ನಾವು ನಾರು ಹೊಡಿತೀವಿ. ಈ ತರ ಆಗುತ್ತೆ ಸರ್, ತೆಂಗಿನ ಮಟ್ಟೆಯಿಂದಲೂ ನಾವು ಬರುತ್ತೆ. ತೆಂಗಿನ ಮಟ್ಟೆ ಅದನ್ನ ಸೌದಿಯಾಗಿ ಬಳಸಬಹುದು ನಾವು? ಹೌದು ಸರ್, ಬಳಸಬಹುದು. ಬಳಸ್ತೀರಾ ನೀವು? ಸರ್ ಬಳಸ್ತೀವಿ, ಯಾಕೆಂದ್ರೆ ನೀರ್ ಕಸದಾಗ್ಲಿ ಹಾಲಿಗೆ ನೀರು ಊರಾಕದಾಗ್ಲಿ ಪ್ರತಿಯೊಂದಕ್ಕೂ ಬರುತ್ತೆ. ಈಗ ತೆಂಗಿನ ಗರಿಯಲ್ಲಿ ಕಡ್ಡಿ ತೆಗೆದು ಅದನ್ನ ಕಸ್ಮರಿಕೆ ಮಾಡಕ್ಕೂ ಮಾರಾಟ ಮಾಡಬಹುದಲ್ಲ? ಹೌದು ಸರ್, ಮಾಡಬಹುದು. ಈಗ ತೆಂಗಿನಲ್ಲಿ ಈಗ ಸಾಕಷ್ಟು ಆದಾಯ ಕಂಡಿದ್ರೆ ಏನಂಗಾಯ್ತು? ಹೌದು ಸರ್, ಆಗಿದೆ. ತೆಂಗಿನಿಂದ ಕೆಲವು ಜನಕ್ಕೆ ಅದು ತೆಂಗಿನ ವಿಚಾರದಲ್ಲಿ ಅದ್ ಯಾವ ತರ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಹಾಗಾಗಿ ನಮಗ್ ಗೊತ್ತಿರತ್ತೆ ನಾವು ಈ ತರ ಮಾಡ್ಕೊಂಡು ಹೋಗ್ತೇವೆ. ಯಾವ ತರ ತೆಂಗನ್ನ ನೀವು ಮಾರಾಟ ಮಾಡ್ತೀರಾ ಸರ್? ಈಗ ನಾವು ಒಂದು ಸಲ ತೆಂಗಿನಕಾಯಿ ಕೆಡವಿದೀವಿ ಅಂದ್ರೆ ನಾವು ಒಂದೇ ಸಲ ನಾವು ಕೊಡಲ್ಲ ಸರ್, ಅದು ಎರಡ್ ಬಿಡಿನ ಸೇರಿಸಿ ಒಂದೇ ಸಲ ಕೊಡ್ತೀವಿ ಸರ್. ಸ್ಟಾಕ್ ಮಾಡ್ತೀವಿ, ಸ್ಟಾಕ್ ಮಾಡ್ತೀವಿ. ಇಲ್ಲ ನಾವು ಏನಾದ್ರು ಕೊಬ್ಬರಿ ಹಾಕ್ಬೇಕು ಅಂತ ಇದ್ರೆ ಕೊಬ್ಬರಿ ಹಾಕ್ತೀವಿ ಸರ್. ಈಗ ಬೇಸಿಗೆಯಲ್ಲಿ ಏನು ಎಳ್ನೀರ್ ಮಾರಾಟ ಮಾಡಲ್ಲ? ಇಲ್ಲ ಸರ್, ಈಗ ಒಂದು ದೊಲ ಅಂತ ನಾವು ಕೊಡ್ತಾ ಇದ್ವಿ, ಈಗ ಅದನ್ನು ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿವಿ ಸರ್. ಈ ತರ ತೆಂಗಿನ 35-40 ರೂಪಾಯಿ ನಮಗೆ ಕಾಯಿ ಸಿಗ್ತಾ ಇದೆ ಅಂದ್ರೆ ನಾವು ಎಳ್ನೀರ್ ಯಾಕೆ ಕೊಡಬೇಕು? ಯಾಕೆ ಎಳ್ನೀರ್ ಹೆಂಗ್ ಕೊಡ್ತೀರ ಸರ್? ಇನ್ನ ನಮ್ದು 20-21 ರೂಪಾಯಿ ನಾವು ಎಳ್ನೀರ್ ಕೊಡ್ತಾ ಇದ್ವಿ. ಅದಕ್ಕಾಗಿ ನೀವು ಕಾಯಿ ಬಿಡ್ತೀರ? ಕಾಯಿ ಬಿಟ್ಕೊಂಡ್ಬಿಡಿ ಸರ್. ಈಗ ಕಾಯಿನ ರೇಟ್ ಇದ್ಮೇಲೆ ಕಾಯಿ ಯಾಕೆ ಮಾರಾಟ ಮಾಡಬಾರ್ದು ಅಂತ ನಿಮ್ದು? ಹೌದು ಸರ್. ಈಗ ಬಲಿತ ಕಾಯಿಯನ್ನ ನೀವು ಕಟಾವ್ ಮಾಡಿ 30-35 ರೂಪಾಯಿ ಒಂದು ಮಾರಾಟ ಮಾಡೋದು ಉತ್ತಮ ಅಂತೀರ, ಈಗ ಒಣಕೊಬ್ಬರಿಗೆ ಬಿಟ್ಕೊಳ್ಳೋದು ಉತ್ತಮ ಅಂತೀರ? ಹೌದು ಸರ್, ಅದು ಒಳ್ಳೆ ಉತ್ತಮ ಅನಿಸುತ್ತೆ. ಕೆಲವು ಜನಗಳಿಗೆ ಅಮೌಂಟ್ ಇರಲ್ಲ, ಒಬ್ಬೊಬ್ಬರ ಹತ್ರ ಜಮ್ಗೆ ಹಣಕಾಸಿನ ಸಮಸ್ಯೆ ಇರುತ್ತ, ಹಾಗಾಗಿ ಕಾಯಿ ತೆಂಗಿನಕಾಯಿ ಕೊಡೋರು ತೆಂಗಿನಕಾಯಿ ಕೊಡ್ತಾರೆ. ನೀವು? ನಾವು ಸರ್ ನಾವು ಎರಡೂ ಮಾಡ್ತೀವಿ. ನಮ್ಮ ದೊಡ್ಡದೇನು 50-60 ವರ್ಷದ್ದೇನು ಈಗ ಆಲ್ರೆಡಿ ಫಸಲು ಇದೆಯಾ, ಅದ್ರದ್ದು ಏನಾಯ್ತು ಅದು ಒಟ್ಟು ನಾವು ಕೊಬ್ಬರಿಗೆ ಹಾಕ್ತೀವಿ. ಇನ್ನು ಉಳಿದಿದ್ದ ಸಣ್ಣ ಸಸಿ ಇದು ಮರದ್ದೆಲ್ಲ ತೆಂಗಿನಕಾಯಿ ಕೊಡ್ತೀವಿ. ಈಗ ಕೊಬ್ಬರಿ ಒಣಕೊಬ್ಬರಿ ಮಾಡ್ತಿರಲ್ಲ? ಹೌದು ಸರ್. ಅದು ಎಷ್ಟು ದಿನ ತನಕ ಇಡಬಹುದು ಸರ್? ಅದನ್ನ 9 ತಿಂಗಳ ತನಕ ನಾವು ಆರೋಗ್ತೀವಿ ಸರ್. ಅದನ್ನ ಮನೇಲಿ ಸ್ಟಾಕ್ ಮಾಡಿ ಈಗ ವರ್ಷಗಟ್ಟಲೆ 2 ವರ್ಷಗಟ್ಟಲೆ ಇಟ್ಟರೆ ಸರ್? 1 ವರ್ಷಗಟ್ಟಲೆ 2 ವರ್ಷಗಟ್ಟಲೆ ಇಟ್ಟರೆ ಅಂದ್ರೆ ಅದು ಕೌಟ್ ಬರುತ್ತೆ ಸರ್. ಕೌಟ್ ಆಗುತ್ತೆ. ಈಗ ನೀವು ಒಣಕೊಬ್ಬರಿ ಅಲ್ಲಿ ಕಾಯಿ ಹೊಡೆದಾಗ ಅಲ್ಲಿ ಒಳಗೆಲ್ಲ ಅರಿಶಿನ ಬಣ್ಣ ಆಗೋದು ಆಮೇಲೆ ಎಲ್ಲ ಕೌಟಿಂಗ್ ಆಗೋದು, ಎಣ್ಣೆ ತರ ಬರಲ್ಲ. ಅದಕ್ಕೇನು ಯಾವ ನಾವು ಯಾವ ಟೈಮ್ಗೆ ಏನ್ ಡೇಟ್ ಹಚ್ಚಿರ್ತೀವ ಆ ಡೇಟ್ಗೆ 9 ತಿಂಗಳೊಳಗೆ ನಾವು ಎತ್ತಿ ಬಿಡ್ಬೇಕು ಅದನ್ನ. ಈಗ ಕಾಯಿ ಒಳಗೆ ಒಣಕೊಬ್ಬರಿ ಅರಿಶಿನ ಬಣ್ಣ ಬಂತಂದ್ರೆ ಅದ್ ಹಿಂಗೆ ಕೆಟ್ಟಿದೆಯಂತ ಸರ್? ಅದು ನಾವು ಅರಿಶಿನ ಬಣ್ಣಕ್ಕೆ ಬರಕ್ಕೆ ಒಂಥರ ಕಾರಣ ಇದೆ. ಅದು ನಾವು ಏನ್ ಡೇಟ್ ಇದು ಮಾಡಿರ್ತೀವ ಆ ಡೇಟ್ ಒಳಗೆ ನಾವೇನಾದ್ರೂ ತೆಂಗಿನಕಾಯಿ ನೀರಿಂದ ಇನ್ನೊಂದ್ ಪಕ್ಕಕ್ಕೆ ನಾವು ಎತ್ತಕ್ಕ ಹೋದ್ರೆ ಅದು ನೀರ್ ಇನ್ನೊಂದ್ ಕಡೆ ಜರುಗ್ಬಿಟ್ಟು ಅದು ಕೌಟ್ ಆಗುತ್ತೆ. ಅಂದ್ರೆ ಅವಾಗ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಇರಲ್ಲ? ಡಿಮ್ಯಾಂಡ್ ಇರಲ್ಲ ಸರ್, ಎಲ್ಲ ಕೌಟಿಗೆ ಹೋಗ್ಬಿಡುತ್ತೆ. ಈಗ ಬಲಿತ ಕಾಯಿಗಳನ್ನ ಎಲ್ಲಿ ಮಾರಾಟ ಮಾಡ್ತೀರಿ? ಈಗ ಒಣಕೊಬ್ಬರಿ ಆದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ನಮ್ದು ತಿಪ್ಟೂರು ಅಂತ ಹೇಳಿ ತಿಪ್ಟೂರಿಗೆ ಕಳ್ಸಿಕೊಡ್ತೀವಿ ಸರ್. ನಾವ್ ಏನ್ ಕೊಬ್ಬರಿ ಕಳಿಸ್ತೀವಲ್ಲ ಆಮೇಲೆ ತೆಂಗಿನಕಾಯಿ ಮಾಡ್ಬಿಟ್ಟು ನಾನೇ ಡೆಲಿವರಿ ಕೊಡ್ತೀನಿ ಚಿತ್ರದುರ್ಗ. ಅಲ್ಲಿ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ ಸರ್? ಇಲ್ಲೆಲ್ಲ ಅಂಗಡಿಗಳೆಲ್ಲ ನಾವು ಬುಕ್ ಮಾಡ್ಕೊಂಡ್ಬಿಟ್ಟು ಒಂದ್ ಅಂಗಡಿ ಒಂದ್ 100 ಕಾಯಿ 300 ಕಾಯಿ ಹಿಂಗೆ ಕಳ್ಸಿಕೊಡ್ತಾ ಇರ್ತೀವಿ. ಅಲ್ಲಿ ನೀವು ರೇಟ್ ಇಷ್ಟ ಅಂತ ಫಿಕ್ಸ್ ಮಾಡ್ತೀರಾ? ಫಿಕ್ಸ್ ಮಾಡ್ಬಿಡ್ತೀವಿ. ಏನ್ ರೇಟ್ ಫಿಕ್ಸ್ ಮಾಡಿದ್ರಿ ಈಗ? ಸರ್, 35-36 ರೂಪಾಯಿ ನಾವು ಫಿಕ್ಸ್ ಮಾಡಿದ್ವಿ. ದೊಡ್ಡ ಸೈಜ್ ಗಾಯ ಸೆಕೆಂಡ್ ಕ್ವಾಲಿಟಿದು 30 ರೂಪಾಯಿ ಮಾಡ್ತೀವಿ, ಥರ್ಡ್ ಕ್ವಾಲಿಟಿದು 25 ರೂಪಾಯಿ ಮಾಡ್ತೀವಿ. ಈಗ ಅವ್ರು ಮಾರಾಟ ಮಾಡೋದು ಇನ್ನೂ ಜಾಸ್ತಿ ಜಾಸ್ತಿ ಬರ್ತಾರೆ. 45-50 ರೂಪಾಯಿ ಮಾಡ್ಕೊಂಡು. ಹೌದು ಹೌದು ಸರ್. ಈಗ ನೀವು ಒಣಕೊಬ್ಬರಿ ಹೆಂಗ್ ಮಾರಾಟ ಮಾಡ್ತೀರಾ ಸರ್? ನಾವು ಒಣಕೊಬ್ಬರಿ ಅಂತಂದ್ರೆ ನಾವು ಏನ್ ಡೇಟ್ ಆಗಿರ್ತೀವಿ ಆ ಡೇಟ್ ಒಳಗೆ ನಾವೆಲ್ಲ ಸೊಲ್ಸ್ಬಿಡ್ತೀವಿ ಸರ್. ಅದನ್ನೆಲ್ಲ ಕೊಬ್ಬರಿ ಅದನ್ನೆಲ್ಲ ಸೊಲ್ಸ್ಬಿಟ್ಟು ನಾವೊಂದು ಒಂದ್ ಕಡೆ ಎಲ್ಲ ಹಾಕ್ತಿವಿ. ಅದೇನು ಅದನ್ನೆಲ್ಲ ಗುಂಜೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಆಗಿ ಸುತ್ತ ಹೊಡೆದ್ಬಿಟ್ಟು ನಾವೇನು ಕೌಟ್ ಬರ್ತಾ ಪೀಸ್ ಆಗಿರೋದು ಒಂದ್ ಕಡೆ ಹಾಕ್ತಿವಿ, ಒಳ್ಳೆ ಉಂಡು ಕೊಬ್ಬರಿ ತರ ಒಂದ್ ಕಡೆ ಹಾಕ್ತಿವಿ, ಕೌಟ್ ಆಗಿರೋದು ಒಂದ್ ಕಡೆ. ಅಲ್ಲಿ ಐಟಮ್ ಮಾಡ್ತೀರಾ? ಹೌದು ಸರ್. ಅದನ್ನ ಎಲ್ಲಿ ಮಾರಾಟ ಮಾಡ್ತೀರಾ? ಮಾರ್ಕೆಟ್ ಸರ್ ತಿಪ್ಟೂರ್ ತಗೊಂಡು ಕಳಿಸ್ತೀವಿ ಸರ್. ಈಗ ನೀವು ಇಲ್ಲಿ ಎಲ್ಲ ಎಣ್ಣೆ ಮಾಡಬಹುದಲ್ಲ ಕೊಬ್ಬರಿ ಎಣ್ಣೆ? ಇಲ್ಲ ಸರ್, ನಮ್ಗೆ ಎಣ್ಣೆ ಮಾಡ್ತೀವಿ ಅಂತಂದ್ರೆ ನಮ್ಗೆ ಆ ರೀತಿ ನಮಗೆ ಎಣ್ಣೆ ಮಾಡಬೇಕು ಅಂತ ಅದಿಲ್ಲ, ಇದು ಇರೋದೇ ಮಾಡ್ಕೊಂಡು ಹೋದ್ರೆ ಸಾಕಾಯ್ತೆ ನನಗೆ. ಈಗೆಲ್ಲ ಎಣ್ಣೆಗೆ ಸಾಕಷ್ಟು ಡಿಮ್ಯಾಂಡ್ ಇದೆ ಅಲ್ವಾ ಕೊಬ್ಬರಿ? ಬಳಸ್ತಾರೆ. ಓ ಸರ್, ಅದೇ ಜಾಸ್ತಿ ಆಗ್ತಿದೆ ಅದೇ ಜಾಸ್ತಿ ಆಗ್ತದೆ. ಈಗ ನೀವು ಅಷ್ಟೊಂದು ತೆಂಗ್ ಬೆಳಿತಿರಲ್ಲ, ಊಟಕ್ಕೆ ಬಳಸಲ್ವಾ? ಹ್ಞೂ ಸರ್, ನಾವು ಬಳಸ್ತೀವಿ. ಯಾಕೆಂದ್ರೆ ನಾವು ಒಂದ್ಸಲ ಹಾಕ್ಸಿದ್ರೆ ನಾವು 20-25 ಲೀಟರ್ ನಾವು ಹಾಕ್ಸೋಂಬರ್ತೀವಿ. ನಾವು ಒಳ್ಳೆಣ್ಣೆ ತಿನ್ನಲ್ಲ, ನಾವು ತಿನ್ನದೇ ನಾವು ಅಷ್ಟು ಕೊಬ್ಬರಿ ಎಣ್ಣೆ. ಈಗ ಮಿಕ್ಸ್ ಇರಲ್ಲ? ಮಿಕ್ಸ್ ಇರಲ್ಲ, ನಾವೇ ಡೈರೆಕ್ಟ್ ಹೋಗಿ ಕೊಬ್ಬರಿ ತಗೊಂಡೋಗಿ ಹಾಕ್ಸೋಂಬರ್ತೀವಿ. ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಶೇಂಗಾ ಹಾಕ್ಸಿದ್ರೆ ಇನ್ನೂ ಉತ್ತಮ ಅನ್ಸ? ಇಲ್ಲ ಸರ್, ಅದು ಶೇಂಗಾ ಹಾಕಿದ್ರೆ ಇನ್ನೂ ಒಂಥರ ಆಗ್ಬಿಡುತ್ತೆ. ಅದು 25 ಲೀಟರ್ ಒಂದ್ಸಲ ಹಾಕ್ಸೋಂಬರ್ತೀರಲ್ಲ, ಎಷ್ಟು ತಿಂಗಳ ತನಕ ಇಟ್ಕೋಬಹುದು ಅದನ್ನ ಸರ್? ಅದನ್ನ 3-4 ತಿಂಗಳವರೆಗೂ ಇಡಬಹುದು. ಖಾಲಿ ಮಾಡಿಬಿಡ್ಬೋದು? ಖಾಲಿ ಮಾಡಬಹುದು. ಅಷ್ಟೊಂದು ತಿಂತ್ರ ಎಣ್ಣೆ ನೀವು? ಸರ್, ನಾವು ಬೋಂಡ ಕರಿಯೋದಾಗ್ಲಿ ಇದಾಗ್ಲಿ ಜಾಸ್ತಿ ಉಪಯೋಗಿಸ್ತೀವಿ. ಈಗ ಎಣ್ಣೆ ಹಾಕ್ಸ್ತೀರಿ ನೀವು ಗಾಣದಾಗ ಹೋಗಿ? ಹೌದಾ ಸರ್. ಎಣ್ಣೆ ಗಾಣದಲ್ಲಿ? ಹೌದಾ ಸರ್. ಅದನ್ನ ಮತ್ತೆ ಯಾವ ರೀತಿ ಏನು ಬಿಸಿಲಿಗೆ ಇಟ್ಟು ಒಣಗಿಸ್ಬೇಕಾ? ಹ್ಞೂ ಸರ್, ನಾವು ಕೊಬ್ಬರಿ ಕ್ಲೀನ್ ಆಗಿ ನಾವು ಡ್ರೈ ಮಾಡಿಬಿಟ್ಟು ಆ ಕೊಬ್ಬರಿ ತಗೊಂಡೋಗಿ ನಾವೆಲ್ಲ ಪೀಸ್ ಪೀಸ್ ಮಾಡಿಬಿಟ್ಟು ನಾವು ಗಾಣಕ್ಕೆ ಕೊಟ್ರೆ ಅವರು ಅದನ್ನ ತಗೊಂಬಂದು ನಮ್ ಕೈ ಕೊಡ್ತಾರೆ ಎಣ್ಣೆ. ಈಗ ತೆಂಗಿನ ಕಾಯಿ ಕಟಾವ್ ಅಂತಂದ್ರೆ ಹೆಂಗ ನೀವು ಕಟಾವ್ ಮಾಡ್ತೀರಾ ನೀವು ಸರ್? ನಾವು ತುಂಬಾ ಹಳೆ ಮರ ನಿಮ್ಮವು? ಹೌದು ಸರ್, ನಾವು ಒಂದ್ ಹೊಲ ಏನ್ ಹಳೆ ಮರ ಬಿಟ್ಟಿದ್ವಿ ಅದನ್ನಷ್ಟು ನಾವ್ ಹಿಂಗ್ ಕೆಡವಲ್ಲ. ಅದನ್ನ ಬಿದ್ದ ತೆಂಗಿನಕಾಯಿ ತಗೊಂಬಂದು ನಾವು ಶೆಡ್ಗೆ ಹಾಕ್ಬಿಡ್ತೀವಿ. ಅಂದ್ರೆ ಬಲಿತ ಕಾಯಿ ಬೀಳಲ್ಲ, ಒಣಕಾಯಿ ಬೀಳೋದು? ಹ್ಞೂ ಸರ್, ಅದೇ ನಮಗೆ ಕೊಬ್ಬರಿ ಬೇಕಾಗಿರೋದು ಅದೇ ಕಾಯಿ. ಎಲೆಕಾಯಿ ಕಿತ್ಬಿಟ್ರೆ ಕೌಟ್ ಆಗುತ್ತೆ. ಯಾಕೆ ಹಂಗ್ ಮಾಡ್ತೀರಿ ನೀವು ಸರ್? ಅದು ನಾವೇನು ಉದ್ರ ತೆಂಗಿನಕಾಯಿ ನಾವು ತಂದಾಕ್ತಿವ ಅದ್ರಂತ ಬರೋ ಕ್ವಾಲಿಟಿ ಕಾಯಿ ಯಾವ್ದು ಇಲ್ಲ. ಯಾಕೆಂದ್ರೆ ಪ್ಯೂರ್ ಹಣ್ಣಾಗಿರೋ ಕಾಯಿ, ಅದು ಅಷ್ಟು ಗುಣಮಟ್ಟ ಇರುತ್ತೆ. ಗುಣಮಟ್ಟ ಇರೋ ಕಾಯಿ. ಏನ್ ಎತ್ತರ ಹೋಗಿದೆ ಮರ, ಕೆಡವಕ್ ಆಗಲ್ಲ ಅಂತ ಹಂಗ್ ಬಿಡ್ತೀರ ಸರ್? ನಾವು ಅದನ್ನ ಮರ ಹತ್ಸಲ್ಲ, ಏನಾದ್ರೂ ಮುಂದೆ ಯಾರಿಗಾರ ತೊಂದರೆ ಆದಾತು. ಅಲ್ಲ, ಈಗೆಲ್ಲ ಇವು ಸಾಧನಗಳು ಬಂದವಲ್ಲ, ತೆಂಗಿನ ಮರ ಅಥವಾ ಯಂತ್ರಗಳು ಕೆಡಿಸಲ್ಲ. ಕೆಲವು ಜನ ಕೆಡಿಸ್ತಾರೆ, ನಾವು ಕೆಡಿಸಲ್ಲ. ಯಾಕೆಂದ್ರೆ ಅದರಂತ ಪ್ಯೂರ್ ಕೊಬ್ಬರಿ ಯಾವ್ದು ಬರಲ್ಲ. ಹಣ್ಣಂತ ಕೊಬ್ಬರಿ ಗುಣಮಟ್ಟ ಇರಲಿ, ಗುಣಮಟ್ಟ ಚೆನ್ನಾಗಿದೆ. ಈಗ ಬೇರೆ ಇನ್ನ ಮರದಲ್ಲಿ ಯಾವತರ ಕಟಾವ್ ಮಾಡ್ತೀವಿ ಸರ್? ನಾವೀಗ ಕಟಾವ್ ಮಾಡ್ತೀವಿ ಅಂದ್ರೆ ನಾವು 25-30 ವರ್ಷದ ಒಂದು ತೆಂಗಿನ ಮರ ಇದೆಯಲ್ಲ, ಆ ತೆಂಗಿನ ಮರದಲ್ಲಿ ನಾವು ಕಟಾವ್ ಮಾಡಿಸ್ತೀವಿ ಅಂದ್ರೆ 2 ತಿಂಗಳಿಗೆ ಒಂದ್ಸಲಿ ಕಟಾವ್ ಮಾಡಿಸ್ತೀವಿ. ಹೆಂಗೆ ಸರ್? ಈಗ 2 ತಿಂಗಳಿಗೆ ಕಾಯಿ ಬಂದಿರುತ್ತೆ, ಅದು ಸ್ವಲ್ಪ ಹಣ್ಣತ್ತಿರುತ್ತೆ. ಆ ಕಾಯಿ ಏನ್ ಹಣ್ಣತ್ತಿರುತ್ತ ಆ ಹಣ್ಣತ್ತಿರ ಕಾಯಿ ಮಾತ್ರ ನಾವು ಕೆಡಿಸ್ತೀವಿ. ಈಗೇನಾದ್ರೂ ಏನಾದ್ರು ನಾವು ಕಾಯಿ ಅಲ್ಲಾಳಲ್ಲ, ಆ ಕಾಯಿ ಕಿತ್ತು ಬಿಟ್ರೆ ನಮ್ಗೂ ತೆಂಗು ಉತ್ತಮವಾಗಿ ಇಳುವರಿ ಬಂದಿದೆಯಾ? ಹೌದು ಸರ್, ಒಂದು ಗೊನೆಗೆ ಕಮ್ಮಿ ಅಂದ್ರೆ 40-50 ಕಾಯಿ ಬೆಳತ್ತೆ ಸರ್. ಎಷ್ಟು ಗೊನೆ ಇರ್ತಾವೆ? ನಾವು ಕಾಯಿ ಕೆಡಿಸ್ಬೇಕಂದ್ರೆ 7-8 ಗೊನೆ ಬರುತ್ತೆ ಒಂದು ಮರದಲ್ಲಿ. ಮರದಲ್ಲಿ ಹೆಚ್ಚು ಕಡಿಮೆ ಒಂದ್ 8 ಗೊನೆ ಹಿಡಿತು ಅಂದ್ರೆ ಒಂದ್ 300 ಕಾಯಿ ಮೇಲೆ ಹಿಡಿತದೆ ಸರ್. 300-400 ಕಾಯಿ ಅಂತ ಹಿಡಿತು. ಒಳ್ಳೆ ರೇಟ್ ಐತೆ ಈಗ ಸರ್, ಒಳ್ಳೆ ಲಾಭದಾಯಕ ಬೆಳೆ ಆಗುತ್ತೆ. ಹೌದು ಸರ್. ಏನಾದ್ರೂ ರೋಗ ರುಜಿನ ಇದೆಯಾ ನಿಮ್ಮ ಬೆಳೆಯಲ್ಲಿ? ಇದೆ, ನಾವು ಅದನ್ನ ನಾವು ರೋಗ ನಿರೋಧಕ ನಾವು ಮಾಡ್ಕೊಂಡಿವಿ. ಗರಿ ಎಲ್ಲ ಒಣಗದಾಗ್ಲಿ ಒಂದ್ ಇದಾಗ್ಲಿ ಬಹಳ ಗರಿ ಎಲ್ಲ ಒಣಗಿತ್ತು, ಅದಕ್ಕೆ ಈಗ ನಾವೇ ಮಾಡಿಬಿಟ್ಟು ಸರಿ ಗೊಬ್ಬರ ಹಾಕದಾಗ್ಲಿ ನೀರ್ ಹಾಕದಾಗ್ಲಿ ಔಷಧಿ ಸಿಂಪಡಿಸೋದಾಗ್ಲಿ ಚೆನ್ನಾಗ್ ಮಾಡಿ. ನುಸಿ ರೋಗ ಜಾಸ್ತಿ ನುಸಿ ರೋಗ 2 ವರ್ಷದ ಮುಂಚೆ ನುಸಿ ರೋಗ ಬಂದಿತ್ತು. ಕೆಲವು ತೆಂಗಿನ ಗಿಡಗಳೆಲ್ಲ ಹೋಗಿದ್ವು, ನಾವು ತೋಟಗಾರಿಕೆ ಹೋಗಿ ಅದನ್ನೆಲ್ಲ ತಗೊಂಡ್ ನಾವು ಮಾಡಿದ್ವಿ ಸರ್. ಈಗ ತೆಂಗಿನಲ್ಲಿ ಏನಾದ್ರೂ ಸಮಸ್ಯೆ ಬಂತು ಅಂದ್ರೆ ಈಗ ತೋಟಗಾರಿಕೆ ಇಲಾಖೆಯನ್ನ ನೀವು ಭೇಟಿ ಮಾಡ್ತೀರಾ? ಹೌದು ಸರ್. ಅಲ್ಲಿ ಏನ್ ಮಾಹಿತಿ ತಗೊಳ್ತೀರಾ ಸರ್? ನಾವೇನು ಈಗೇನು ತೆಂಗಿನ ಗಿಡ ನೀವು ಹೇಳಿದ್ರಿ, ನೀವು ನಮ್ಮ ನನ್ನೊಂದು ಕ್ವಶನ್ ಕೇಳಿದ್ರಿ, ಏನು ತೆಂಗಿನ ಗಿಡ ಎಲ್ಲ ಗಿರ ಒಣಗಿದಾವಲ್ಲ, ನೀವು ಯಾವ ತರ ಮಾಡ್ತೀರಿ ಅಂತಂದ್ರೆ, ನಾವು ಅವ್ರನ್ನ ಸ್ಪಾಟಿ ಕರೆಸ್ಬಿಡ್ತೀವಿ, ಯಾವ ಈ ತರ ರೋಗ ಇದೆ ಇದು ನಿರೋಧಕ ತೆಗೀರಿ ಅಂತ ಹೇಳಿ ನಾವು ಕರೆಸ್ಬಿಟ್ಬಿಡ್ತೀವಿ. ಗರಿ ಮೇಲೆ ಅಷ್ಟೇ ರೋಗ ಬರೋದು? ಹ್ಞೂ ಸರ್, ಗರಿ ಮಗು ಬರುತ್ತೆ, ತೆಂಗಿನ ಕಾಯಿ ಮೇಲೆ ರೋಗ ತುತ್ತಾದ ಕಾಯಿಗಳು ಸುಲಿಯಕ್ ಆಗಲ್ಲ, ಅಷ್ಟೊಂದು ಪೆಡಿಸಿರ್ತಾವ. ಅದು ಅದು ಸರ್, ಅದು ಯಾವ ತರ ಆಗುತ್ತೆ ಅಂತಂದ್ರೆ ತೆಂಗಿನಕಾಯಿ ಮೇಲೆ ರೋಗ ಬರುತ್ತೆ ಸರ್. ಈಗ ಆ ತರ ರೋಗ ಬಂದಾಗ ನೀವು ತಜ್ಞರಿಂದ ಸಲಹೆ ಪಡೆದು ಅದಕ್ಕೆ ಸರಿಯಾದ ಕ್ರಮಗಳನ್ನ ಮಾಡ್ತೀರಾ ನೀವು? ಹೌದು ಸರ್. ಈಗ ಎಲ್ಲ ನೀವು ಸಾಕಷ್ಟು ಹಸುಗಳನ್ನ ಕಟ್ಟಿದ್ರಲ್ಲ, ಜೀವಾಮೃತ ಮಾಡಿ ಈ ತರ ಎಲ್ಲ ತೆಂಗಿನ ಗಿಡಗಳಿಗೆ ಕೊಡ್ತೀರಾ? ನಾವು ಮಾಡ್ತೀವಿ, ಜೀವಾಮೃತ ಮಾಡ್ತೀವಿ. ಯಾವ ತರ ಮಾಡ್ತೀವಿ ಅಂತಂದ್ರೆ, ನಾವು ಒಂದ್ ಡ್ರಮ್ಗೆ ಒಂದ್ 2 ಇಲ್ಲ ಒಂದ್ 10 ಲೀಟರ್ ಗೋತ ಒಯ್ತೀವಿ, ಆಕಳದ ಏನಿದೆ ಗೋತ ಅಂತೇಳಿ ಅದನ್ನ ಒಂದ್ 10 ಲೀಟರ್ ಹಾಕ್ತಿವಿ. ಆಮೇಲೆ ಒಂದ್ 5 ಕೆಜಿ ಬೆಲ್ಲ ಹಾಕ್ತಿವಿ. ಆಮೇಲೆ ಒಂದ್ 5 ಲೀಟರ್ ಮಜ್ಜಿಗೆ ಹಾಕ್ತಿವಿ. ಆಮೇಲೆ ಒಂದು ಜಲ್ಲೆ ಬೇವಿನ ಸೊಪ್ಪು, ಒಂದು ಜಲ್ಲೆ ಎಕೆಎಲೆ, ಈ ತರ ಹಾಕ್ಬಿಟ್ಟು ನಾವು ತೆಂಗಿನ ಗಿಡಕ್ಕೆ ಅಡಿಕೆ ಗಿಡಕ್ಕಾಗ್ಲಿ ಯೂಸ್ ಮಾಡ್ತೀವಿ. ಅವಾಗ ಏನ್ ಬದಲಾವಣೆ ಆಗುತ್ತೆ ಸರ್? ಅದನ್ನು ರೋಗ ನಿರೋಧಕ ಏನಂತ ಬರುತ್ತಾ, ನಾವು ಇಂಗ್ಲಿಷ್ ಮೆಡಿಸಿನ್ ಅಂತ ಏನ್ ಕೊಡ್ತೀವಿ, ಅದರಿಂದ ಬಹಳ ಕೊಳೆ ರೋಗ ಬರೋದು ಜಾಸ್ತಿ ಆಗುತ್ತೆ ಸರ್. ಅದು ತಡೆಗಟ್ಟಬಹುದು ರೋಗಗಳನ್ನ ತಡೆಗಟ್ಟು ಅಂದ್ರೆ ಗಿಡಕ್ಕೆ ಒಳ್ಳೆಯ ಫಲವತ್ತತೆ ಕೊಡುತ್ತಾ? ಹೌದು ಸರ್, ಕೊಡುತ್ತೆ 100%. ತೆಂಗನ್ನ ಬೆಳೀತಾ ಇದ್ರಲ್ಲ, ಅದು ಯಾವ ಮಣ್ಣಿಂದ ಕೂಡಿದೆ ಭೂಮಿ ಸರ್? ಅದು ಕೆಂಪು ಮಣ್ಣಿಂದಲೂ ಕೂಡಿದೆ, ಮರಳಿಂದಲೂ ಕೂಡಿದೆ, ಎಲ್ಲಾ ತರದ ಮಣ್ಣಿಂದ ಕೂಡಿದೆ. ಈಗ ನಿಮ್ ತಂದೆಯವ್ರ ಕಾಲದಲ್ಲಿ ಹಾಕಿದಂತ ಒಂದು ಈ ಬೆಳೆ ಒಳ್ಳೆಯ ಫಲ ಕೊಡ್ತಾ ಇದೆ. ಹೌದು ಸರ್, 100%. ಏನನ್ಸುತ್ತೆ ನಿಮ್ಗೆ? ನಮ್ಗೆ ಖುಷಿ ಅನ್ಸತ್ ಸರ್, ನಮ್ ತಂದೆಯವ್ರು ಮಾಡಿರೋದು ಸರಿ ಅನ್ಸುತ್ತ? ಹೌದು ಸರ್, ಸರಿ ಅನ್ಸುತ್ತೆ. ಈಗ ಕೆಲವು ಕಡೆ ಎಲ್ಲ ನೋಡಿದ್ದೇವೆ ನಾವು, ಈಗ ಸುಮಾರು ವರ್ಷಗಳ ಹಿಂದೆ ನಿಮ್ಮ ಭಾಗದಲ್ಲಿ ಹೊಸದುರ್ಗ ಕಡೆ ಎಲ್ಲ ಇರಂತ ತೆಂಗಿನ ಒಂದು ಬೆಳೆಯನ್ನ ತೆಗೆದು ಬೇರೆ ಬೇರೆ ಬೆಳೆಗಳು ನಿಟ್ಟರಲ್ಲಿ ಅಲ್ವಾ? ಹೌದು ಸರ್. ಅವಾಗ ನೀವು ಮನಸ್ಸು ಮಾಡ್ಲಿಲ್ಲ ತೆಗಿಬೇಕು ಅಂತ? ಇಲ್ಲ ಸರ್, ನಾವು ಮನಸ್ಸು ಮಾಡ್ಲಿಲ್ಲ. ನಮ್ಗೆ ಇದು ಒಂದಲ್ಲ ಒಂದು ದಿವಸ ನಮ್ಗೆ ಇದು ಫಲ ಚೆನ್ನಾಗಿ ಕೊಡುತ್ತೆ ಅನ್ನೋ ನಮಗೆ ಗೊತ್ತೈತೆ. ಯಾಕೆಂದ್ರೆ ನಾವು ಬಹಳ ವರ್ಷದಿಂದಲೂ ನಮ್ಗೆ ಅನುಭವ ಪಟ್ಟಿರೋರಲ್ಲ. ಇದನ್ನ ಕೆಲವೇ ವರ್ಷ ಹೋಗ್ಬಹುದು, ನೀವು ಕಣ್ಣೀರ ನೋಡಬಹುದು. ಯಾಕೆಂದ್ರೆ ನಾವು ಈ ತರ ಯಾಕೆ ಹೇಳ್ತಿದ್ವಪ್ಪ ಅಂದ್ರೆ, ತೆಂಗಿಗಿದ್ದ ಬೆಲೆ ಯಾವ್ದಕ್ಕೂ ಸಿಗಲ್ಲ. ತೆಂಗು ಕಲ್ಪವೃಕ್ಷ ಅಂತ ಅಂತಾರಲ್ಲ, ಅದು ಮುಟ್ಟಾಳ್ತನ ಇದ್ದವರು ತೆಗಿತಾರೆ, ಅದು ಕೆಲವು ಜನ ತೆಗೆಯಲ್ಲ. ಹೌದು, ಈಗೆಲ್ಲ ನೋಡಿ ಸರ್ಕಾರಗಳು ತೆಂಗಿನ ಬೆಳೆಗೆ ಸಾಕಷ್ಟು ಆದ್ಯತೆ ಕೊಡ್ತಾ ಇದ್ದಾವಲ್ವಾ? ಹೌದು ಸರ್, 100% ಕೊಡ್ತಾ ಇದ್ರು. ಇನ್ನು ಹೆಚ್ಚಿನದಾಗಿ ಏನಾದ್ರೂ ಬೆಳಿಬೇಕು ಅಂತ ಅನ್ಸಿದ್ಯಾ? ಹ್ಞೂ ಸರ್, ಇನ್ನ ನಾವಿನ ಅಡಿಕೆ ತೆಗಿಬೇಕು, ಇನ್ನು ತೆಂಗಿನ ಗಿಡ ಇಡಬೇಕು ಅಂತ ನಮಗೆ ಬಹಳ ಆಸೆ ಇದೆ. ಈಗ ಎಷ್ಟಡಿ ಒಂದು ದಾಯದಲ್ಲಿ ನೀವು ಈಗ ನಾಟಿ ಮಾಡಿರೋದನ್ನ? ಸರ್, ನಾವು 20-25 ಅಡಿ ಒಂದು ದಾಯ ಮಾಡಿದ್ವಿ. ಹೌದು, ಈಗ ಮತ್ತೆ ಅದರೊಳಗಡೆ ಹಾಕಕ್ ಬರಲ್ವಾ? ಈಗ ದೊಡ್ಡದೇನು, ಈಗ 75 ವರ್ಷದ ಮರ ಇದೆಯಲ್ಲ, ಅದ್ರ ನಡುವೆ ನಾವು ಸಸಿ ಕಟ್ಟಿದೀವಿ. ಕಟ್ಟಿಬಿಟ್ಟಿದ್ರಲ್ಲ ಸರ್, ಆಲ್ರೆಡಿ ಕಟ್ಟಿದೀವಿ. ಈಗ 75 ವರ್ಷ ಆಗಿದೆಯಲ್ಲ ನಿಮ್ ತೆಂಗಿನ ಮರಕ್ಕೆ, ಇನ್ನು ಎಷ್ಟು ವರ್ಷ ಫಲ ಕೊಡಬಹುದು ಅಂತ ನಿರೀಕ್ಷೆ ಮಾಡಿದ್ರೆ? ಸರ್, ಇನ್ನೊಂದು 5-6 ವರ್ಷ ಇರಬಹುದು, ಬೇಡ 8 ವರ್ಷ ಇರಬಹುದು, 10 ವರ್ಷ ಇರಬಹುದು, 25 ವರ್ಷ ಇರಬಹುದು. ಆಮೇಲೆ ಎಲ್ಲ ಹೋಗ್ಬಿಡ್ತಾವೆ? ಹೋಗ್ಬಿಡುತ್ತೆ ಸರ್, 100 ವರ್ಷ ಕಳೆದ ಮೇಲೆ ಹೋಗಿ ಬಿಡುತ್ತೆ. ಇಳುವರಿ ಈಗ ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ತುಂಬಾ ಇದೆ ಸರ್, ಅಲ್ಲಿ ಕಡಿಮೆ ಆಗ್ತಾ ಇಲ್ಲ. ವಯಸ್ಸಾದಂಗೆ ಇಂಪ್ರೂವ್ ಚೆನ್ನಾಗಿದೆ. ತಿಂಗಳಿಗೆ ಒಂದ್ಸಲಿ ಆಡ್ತೀವಿ, ಒಂದ್ಸಲಿ ಕಟಾವ್ ಮಾಡಿಸ್ತೀವ, ಹಾಗಾಗಿ ಗೊತ್ತಾಗಲ್ಲ. ಈಗ ಹಬ್ಬ ಹರಿದಿನಗಳಲ್ಲಿ ಸಾಕಷ್ಟು ಬೇಡಿಕೆ ಇದ್ದಾಗ ಅವಾಗ ಕೆಡುತ್ತರಿ? ಹೌದು ಸರ್. ಈಗ ಹಬ್ಬದಲ್ಲಿ ಸಾಕಷ್ಟು ನಿಮಗೆ ಡಿಮ್ಯಾಂಡ್ ಇರುತ್ತಲ್ವಾ? ಹೌದು ಸರ್, ಡಿಮ್ಯಾಂಡ್ ಇರುತ್ತೆ. ಅವಾಗ ಇನ್ನೂ ಹೆಚ್ಚಾಗುತ್ತೆ ರೇಟ್? ಹೌದು ಸರ್, 40-45 ರೂಪಾಯಿ ಸಿಗುತ್ತೆ. ಅದು ನಡುವೆ ನಮ್ಮ ರೈತರಿಗೆ ಸಿಗಲ್ಲ, ಕುತ್ಕೊಂಡು ಮರ ಏನ್ ಮಾಡ್ತಾರ ವ್ಯವಹಾರಸ್ಥರಿಗಳಿಗೆ ಚೆನ್ನಾಗಿ ಸಿಗುತ್ತೆ. ನೀವು ಫಿಕ್ಸ್ ಮಾಡಿರ್ತೀರಿ ರೇಟ್ ಅಂತ? ಹೌದು ಸರ್, ನಾವು 35 ರೂಪಾಯಿ ಫಿಕ್ಸ್ ಮಾಡಿ. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರ ಈ ಕೃಷಿ ಕೆಲಸವನ್ನ ಮಾಡೋದು? ಸರ್, ನಮ್ಮ ಮನೆಯಲ್ಲಿ ಈಗ ನಾವು 4 ಇದೀವಿ ಸರ್, ನಮ್ಮ ಮಕ್ಕಳು ಇಬ್ಬರು ಇದಾರೆ, ನಾನು ನಮ್ಮ ಮನೆಯವರು. ಎಲ್ಲ ಯಾವ ರೀತಿ ಸಹಕಾರ ಕೊಡ್ತಾರೆ? ಸರ್, ನಮಗೆ ಎಲ್ಲ ರೀತಿಯೂ ಸಹಕಾರ ಕೊಡ್ತಾರೆ. ನಾವು ಮಕ್ಕಳಿಗೆ ನಾವು ಹೇಳ್ತೀವಿ, ಯಾಕೆಂದ್ರೆ ಈಗ ಇವತ್ತಿನ ಎಜುಕೇಶನ್ ನೋಡಿದೀವಿ ನಾವು, ಈಗ ಈ ತರ ಮಾಡ್ಕೊಂಡು ಹೋದ್ರೆ ಈ ತರ ಆಗುತ್ತಲ್ಲ ಅಂದ್ಕೊಂಡು ನಮ್ಮ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಎಜುಕೇಶನ್ ಏನ್ ಕೊಡಿಸ್ತಾ ಇಲ್ಲ ಸರ್? ಕೊಟ್ಟಿದ್ವಿ. ಏನೇನೋ ಇದ್ದಾರೆ ಮಕ್ಕಳಿಬ್ರು? ಮಗು ಒಬ್ಬ ಡಿಪ್ಲೊಮಾ ಫೈನಲ್ ಇಯರ್, ಈಗ ಮುಗಿದಿದೆ ಸರ್, ಇನ್ನೊಬ್ಬ 7th ಹೋಗ್ತಾ ಇದ್ದಾನೆ. ನೋಡೋಣ, ನೀರೇ ಮಗನ ಅಗ್ರಿಕಲ್ಚರ್ಗೆ ಎಳಿಬೇಕು ಅಂತ ಇದೆ, ನೋಡೋಣ. ಹೌದು, ಇದರಲ್ಲಿ ಸಾಕಷ್ಟು ನಿಮ್ಮ ಜಮೀನಿಗೆ ಒಳ್ಳೆ ಬೆಳೆ ಬೆಳೀತಾ ಇದ್ರಿ ಅಲ್ವಾ? ತೆಂಗಿದೆ, ಮಾವು ಇದೆ, ಅಡಿಕೆ ಇದೆ, ಇದನ್ನ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತೆ. ಇದೆ ಸಾಕು ಅನ್ಸುತ್ತೆ. ಈಗ ನಮ್ಮ ಕೃಷಿಕರಿಗೆ ಹೆಂಗಪ್ಪ ಅಂತಂದ್ರೆ, ಕಷ್ಟಪಟ್ಟದ್ಕೂ ಅಲ್ಲಿ ನಮಗೆ ಪ್ರತಿಫಲ ಸಿಕ್ಕು, ಆದಾಯ ಸಿಕ್ತು ಅಂದ್ರೆ ಇದರಲ್ಲಿ ಇದ್ದಂತ ನೆಮ್ಮದಿ ಯಾವ್ದ್ರಲ್ಲಿ ಇಲ್ಲ ಅಂತ ಹೇಳ್ಬೋದಲ್ವಾ? ಹೌದು ಸರ್. ಸರ್. ಈಗ ಇದ್ರ ಜೊತೆಗೆ ಸಾಕಷ್ಟು ಹೈನುಗಾರಿಕೆಯನ್ನು ಮಾಡಿಕೊಂಡಿದ್ದೀರಾ? ಹೌದು ಸರ್. ಎಷ್ಟು ಅದರಿಂದ ಆದಾಯ ಬರುತ್ತೆ ನಿಮಗೆ? ಸರ್, ನಮಗೆ ತಿಂಗಳ ಒಂದು 70-80 ರೂಪಾಯಿ ಅಮೌಂಟ್ ಅದರಲ್ಲೇ ಸೇವ್. ಎಷ್ಟು ಲೀಟರ್ ಮಾಡ್ತೀರ ದಿನ ಸರ್? ನಮ್ದು ಕಮ್ಮಿ ಅಂದ್ರೂ ನಮ್ದು ಒಂದು 35-40 ಲೀಟರ್ ಒಪ್ಪತ್ತಿ ಆಗುತ್ತೆ ಸರ್. ಅದು 70 ಲೀಟರ್ ಮೇಲೆ ಆಗುತ್ತೆ. 70 ಲೀಟರ್ ಹಾಲು ಆಗುತ್ತೆ. ಹೌದು ಸರ್. ಈಗ ಅದಕ್ಕೆ ಸಪರೇಟ್ ಆಗಿ ಏನಾದ್ರು ಕೊಠಡಿ ಮನೆ ಮಾಡಿದ್ರಾ? ಸರ್, ಶೆಡ್ ಇದೆ. ಅದಕ್ಕೋಸ್ಕರ ಒಂದ್ 2 ಎಕರೆ ನಾವು ಮಾಡ್ಕೊಂಡಿವಿ. ಈಗ ಯಾಕೆ ಅನಿಸ್ತು ಈ ಹೈನುಗಾರಿಕೆ ಅತ್ತ ನಿಮ್ಮ ಗಮನ ಬಂತು? ಸರ್, ಇಲ್ಲಿ ಇವತ್ತಿನ ವಾತಾವರಣದಲ್ಲಿ ಇಂಜಿನಿಯರ್ ಸಹ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಹೌದು. ಅದು ಅದ್ರು ತಿಳ್ಕೊಂಡ್ಬಿಟ್ಟು ಅವ್ರು ಏನಿನ್ನ ನಮ್ಮ ಅಗ್ರಿಕಲ್ಚರ್ ಅಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರು ಈ ತರ ಇಲ್ಲೆಲ್ಲ ಓದಿದಾರಲ್ಲ, ಇಲ್ಲಿ ಬಂದಿರ. ನಾವು ರೈತರಿಗೆ ಯಾಕೆ ಮಾಡಬಾರ್ದು? ಈಗ ಎಜುಕೇಶನ್ಗೆ ಅಷ್ಟು ಆಸಕ್ತಿ ಇದ್ದಾಗ ಈಗ ಅಗ್ರಿಕಲ್ಚರ್ಸ್ಗಳಿಗೆ ಯಾಕೆ ಆಸಕ್ತಿ ಇರಬಾರ್ದು? ಇದನ್ನೆಲ್ಲ ಗಮನಿಸಿ ನೀವು ಕಡೆ ಹೈನುಗಾರಿಕೆ? ಹೌದು ಸರ್, ನಮ್ಗೆ ಬಂತು, ಆಸಕ್ತಿ ಬಂದಿದೆ. ಪ್ರಾರಂಭದಲ್ಲಿ ಎಷ್ಟು ಸಾಕಾಣಿಕೆ ಮಾಡಿದ್ರೆ ಸರ್? ಪ್ರಾರಂಭದಲ್ಲಿ 1-2 ಆಕಳು ನಾವು ಹೈನುಗಾರಿಕೆ ಮಾಡಿದ್ವಿ. ಆಮೇಲೆ ಬರ್ತಾ ಬರ್ತಾ ನಮ್ಗೆ ಅನುಭವ ಪಟ್ಕೊಂಡು 1-20 ಆಕಳಿಗೆ ಮಾಡ್ಕೊಂಡು. ಎಲ್ಲ ಜರ್ಸಿ ಎಚ್ಎಫ್ನ? ಹೌದು ಸರ್, ಎಲ್ಲಾ ತರ ಇದೆ. ಕ್ರಾಸ್ ಇಂದ ಇದೆ, ನಾಟಿನೂ ಇದೆ. ನಾಟಿನೂ ಇದೆ. ಈಗೆಲ್ಲ ಅವು ಕಷ್ಟೊಂದು ಮೇವು ಅದನ್ನೆಲ್ಲ ಜೋಡಿಸೋದು ಕಷ್ಟ ಅಂತ ಸರ್? ಅದ್ಯಾಕಾಗ ಸರ್, ನಾವು ಅದಕ್ಕೆ ಒಂದೇ 3-4 ಎಕರೆ ನಾವು ರಾಗಿ ಹಾಕ್ತೀವಿ. ರಾಗಿ ಕೇಳ್ತೀವಿ, ರಾಗಿ ಮೇವು ಸಿಗುತ್ತೆ. ಮೇವು ಸಿಗುತ್ತೆ. ಆಮೇಲೆ ಅದ್ ಖಾಲಿ ಆದ ತಕ್ಷಣ ನಾವು ಭತ್ತದ ಪಿಂಡಿ ಅಂತ ತರ್ತೀವಿ. ಅದಕ್ಕೆ ಬೇಕಾದಷ್ಟು ಇದೆ. ಎಲ್ಲಿ ತರ್ತೀರಿ ಭತ್ತದ ಪಿಂಡಿ ಸರ್? ನಾವು ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಬೇಕಾದಷ್ಟು ಸಿಗುತ್ತಾರೆ. 250 ರೂಪಾಯಿ ಕೊಟ್ಟರೆ ಮನೆ ಬಾಕ್ಲಿಗೆ ತಂದು ಹಾಕೋಗ್ತಾರೆ. ಒಂದ್ ಪಿಂಡಿ. ಈಗ ರಾಗಿಲ್ಲ ಸಿಗುತ್ತಲ್ಲ ಅಷ್ಟು ರೇಟಿಗೆ? ಹ್ಞೂ ಸರ್, ಸಿಗುತ್ತೆ. ಭತ್ತಲ್ಲಿಗಿನ ರಾಗಿ ಹುಲ್ಲು ಸಿಗುತ್ತೆ. ಯಾಕೆಂದ್ರೆ ಅದು ಗಟ್ಟಿ ಅಂಶ ಜಾಸ್ತಿ ಇರುತ್ತೆ ಸರ್. ರಾಗಿ ಹುಲ್ಲು ಇದು ತೆಳು ಅಂಶ ಇರುತ್ತೆ. ಅಷ್ಟು ಶಕ್ತಿಯುತ ಇರುತ್ತೆ. ರಾಗಿನೇ ಆಗ್ಲಿ, ಒಂದು ಬೊಲ್ಲೆ ಆಗ್ಲಿ, ಕಡ್ಡಿ ಅಂಶ ಚೆನ್ನಾಗಿರುತ್ತೆ. ಒಟ್ಟಾರೆ ಈಗ ಸಾಕಷ್ಟು ಹೈನುಗಾರಿಕೆಯಿಂದಲೂ ನಿಮ್ಗೆ ಆದಾಯ ಬರುತ್ತೆ. ತೆಂಗಿನಿಂದ ವರ್ಷದಲ್ಲಿ ಎಷ್ಟು ಆದಾಯ ಕಾಣ್ತೀರಾ ಸರ್? ನಾವು ತೆಂಗಿನಿಂದ ಆದಾಯ ಅಂತಂದ್ರೆ 4-5 ಲಕ್ಷ ರೂಪಾಯಿ ನಮ್ಗೆ ಆದಾಯ ಇದೆ. ಆದಾಯ ಬರುತ್ತೆ. ಆದಾಯ 600 ತೆಂಗಿನ ಮರದಿಂದ. ಮರದಿಂದ ಸಾಕಷ್ಟು ನಿಮಗೆ ಮನಸ್ಸಿಗೆ ತೃಪ್ತಿ ಆಗುತ್ತೆ? ಆಗುತ್ತೆ ಸರ್. ಮತ್ತೆ ಜೊತೆಗೆ ಮಾವು ಅಂತಂದ್ರೆ ಎಷ್ಟು ಎಕರೆ ಹಾಕಿದ್ರೆ ಸರ್? ಮಾವು ಅಂತಂದ್ರೆ ನಮ್ದೊಂದು 500 ಗಿಡ ಮಾವು ಇದೆ. ಒಟ್ಟಾರೆ ಈ ಒಂದು ಕೃಷಿ ಬದುಕು ನೆಮ್ಮದಿ ತಂದ್ಕೊಟ್ಟಿದ್ಯಾ ವೀರಭದ್ರಪ್ಪ ಅವರೇ? 100-100 ತಂದ್ಕೊಟ್ಟಿದೆ ಸರ್. ಒಳ್ಳೇದು ವೀರಭದ್ರಪ್ಪ ಅವರೇ. ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ತೆಂಗಿನ ಬೆಳೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ತಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೆಂಗಿನ ಕೃಷಿಯಲ್ಲಿನ ಅನುಭವಗಳು ಕುರಿತು ಹೊಳಲ್ಕೆರೆ ತಾಲೂಕು ಅಂತಃಪುರ ಗ್ರಾಮದ ಕೃಷಿಕ ಎಂ ವೀರಭದ್ರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. ಇದೀಗ ಕೇಳಿ ರೈತರಿಗೆ ಸಲಹೆಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ ನಾಯಕ್, ಸಹಾಯಕ ಪ್ರಾಧ್ಯಾಪಕರು, ಆಹಾರ ಮತ್ತು ಪೋಷಣೆ ವಿಭಾಗ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇರುವಕ್ಕಿ, ಶಿವಮೊಗ್ಗ. ನಾನು ಇವತ್ತು ನಿಮಗೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮತ್ತು ಅದರ ಆರೋಗ್ಯ ಪ್ರಯೋಜನದ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಡ್ರ್ಯಾಗನ್ ಫ್ರೂಟ್ ನ ಒಂದು ಮಾಂತ್ರಿಕ ಹಣ್ಣು ಅಂತಾನೆ ಸಹಿತ ಕರಿಬಹುದು. ಡ್ರ್ಯಾಗನ್ ಫ್ರೂಟ್ ಇಂದಿನ ಜನಪ್ರಿಯ ಹಣ್ಣುಗಳಲ್ಲಿ ಒಂದು. ಪಿಯೇಟಾ ಅಥವಾ ಪಿಟಾಯ ಎಂದು ಸಹಿತ ಡ್ರ್ಯಾಗನ್ ಹಣ್ಣನ್ನ ಕರೆಯುತ್ತಾರೆ. ಈ ಡ್ರ್ಯಾಗನ್ ಹಣ್ಣು ಉಷ್ಣವಲಯದ ಹಣ್ಣಾಗಿದ್ದು ರೋಮಾಂಚಕ ಬಣ್ಣ, ವಿಶಿಷ್ಟ ಆಕಾರ ಮತ್ತು ಸಮೃದ್ಧ ಪೌಷ್ಟಿಕಾಂಶಗಳಿಂದ ವಿಶ್ವದಾದ್ಯಂತ ಜನಪ್ರಿಯತೆಯನ್ನ ಗಳಿಸಿದೆ. ಇದು ಹೆಲೋಸೇರಿಯಸ್ ಕುಲಕ್ಕೆ ಸೇರಿದ ಡ್ರ್ಯಾಗನ್ ಹಣ್ಣು ಮಧ್ಯ ಮತ್ತು ದಕ್ಷಿಣ ಅಮೆರಿಕ ಸ್ಥಳೀಯವಾದ ಕಳ್ಳಿ ಸಸ್ಯದಿಂದ ಬರುತ್ತದೆ. ಇದರ ಮನೋಹರ ನೋಟ ಮತ್ತು ಸೌಮ್ಯವಾದ ಸಿಹಿ ರುಚಿ ಫ್ರೂಟ್ ಸಲಾಡ್ಗಳಲ್ಲಿ ಸಹಿತ ಇದನ್ನ ಅಚ್ಚುಮೆಚ್ಚಾಗಿಸಿದೆ. ಡ್ರ್ಯಾಗನ್ ಹಣ್ಣು ನೋಡಕ್ಕೆ ಬಹಳ ಚೆನ್ನಾಗಿರುತ್ತೆ, ಅಂದ್ರೆ ನೋಡಕ್ಕೆ ಅದರ ಕಲರ್ ಆಗಿರ್ಬೋದು ಅಥವಾ ಇದು ಬಹಳ ಅಟ್ರಾಕ್ಟಿವ್ ಆಗಿದೆ. ಡ್ರ್ಯಾಗನ್ ಹಣ್ಣು ಆರೋಗ್ಯ ಉತ್ಸಾಹಿಗಳಿಗೆ ಮತ್ತು ಆಹಾರ ಪ್ರಿಯರಿಗೆ ಗಮನ ಸೆಳೆದಿದೆ. ಇದನ್ನ ಪಿಟಾಯ ಅಂತಾನು ಕರೆಯೋದ್ರಿಂದ ಈ ಹಣ್ಣು ನೋಡಲು ಸಹಿತ ಅಷ್ಟೇ ಚೆನ್ನಾಗಿರೋದ್ರಿಂದ ಅಲ್ಲದೆ ಆಹಾರದಲ್ಲಿ ಸಹಿತ ಡ್ರ್ಯಾಗನ್ ಹಣ್ಣ ಸೇವಿಸುವುದರಿಂದಾಗಿ ತುಂಬಾ ಪ್ರಯೋಜನಗಳು ನಾವು ನೋಡಬಹುದು. ಡ್ರ್ಯಾಗನ್ ಹಣ್ಣು ಹಲವಾರು ವಿಧಗಳಲ್ಲಿ ಬರುತ್ತದೆ. ಸಾಮಾನ್ಯ ವಿಧಗಳು ಯಾವ್ದಂದ್ರೆ ಹೈಲೋಸೇರಿಯಸ್ ಉಂಡೆಟಸ್. ಇದು ಈ ವಿಧದಲ್ಲಿ ಒಳಗಿನ ಬಿಳಿ ಭಾಗ ಮತ್ತು ಗುಲಾಬಿ ಬಣ್ಣದ ಹೊರಪದ್ರವನ್ನ ಹೊಂದಿರುತ್ತದೆ. ಆಮೇಲೆ ಹೆಲೋಸೇರಿಯಸ್ ಕೋಸ್ಟಾರಿಸೇನೆಸ್ ಅಂದ್ರೆ ಈ ತರ ವಿಧದಲ್ಲಿ ಕೆಂಪು ಭಾಗ ಮತ್ತು ಗುಲಾಬಿ ಕೆಂಪು ಬಣ್ಣದ ಹೊರಪದರಕ್ಕೆ ಹೆಸರುವಾಸಿಯಾಗಿದೆ. ಹೈಲೋಸೇರಿಯಸ್ ಮೆಗಲಾಂಥಸ್ ಇದರಿಂದ ಹೊರಭಾಗದ ಹಳದಿ ಬಣ್ಣದಾಗಿದ್ದು ಒಳಭಾಗ ಬಿಳಿಯ ಬಣ್ಣವನ್ನ ಹೊಂದಿರುತ್ತದೆ. ಡ್ರ್ಯಾಗನ್ ಫ್ರೂಟ್ ಗುಣಲಕ್ಷಣಗಳೇನಂದ್ರೆ ನೋಡಲು ವೈವಿಧ್ಯತೆ ಇದ್ರೂ ಸಹಿತ ಅದ್ರ ಹೊರತಾಗಿ ಡ್ರ್ಯಾಗನ್ ಹಣ್ಣು ನಮ್ಗೆ ಬೇಕಾದ ಅಂದ್ರೆ ಅಗತ್ಯವಾದ ಜೀವಸತ್ವಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಅದರ ಕೆಲವು ಪ್ರಮುಖ ಗುಣಗಳು ಯಾವ್ಯಾವ ಅಂತಂದ್ರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಅಂಶ. ಡ್ರ್ಯಾಗನ್ ಹಣ್ಣು ಕಡಿಮೆ ಕ್ಯಾಲೋರಿಗಳು ಇರುವುದರಿಂದ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಬಯಸುವವರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ. ಹಾಗೆ ನಾರಿನ ಸಮೃದ್ಧತೆ, ಹಣ್ಣಿನಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ಆಹಾರದ ನಾರಿನ ಅಂಶ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಆಮೇಲೆ ಆಂಟಿ ಆಕ್ಸಿಡೆಂಟ್ಗಳು ಸಹಿತ ಜಾಸ್ತಿ ಇರೋದ್ರಿಂದ ಡ್ರ್ಯಾಗನ್ ಫ್ರೂಟ್ ಬಿಟಾಲೈನ್ಗಳು, ಫ್ಲೆವನಾಯ್ಡ್ಗಳು ಮತ್ತು ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ. ಇವೆಲ್ಲವೂ ಆಂಟಿ ಆಕ್ಸಿಡೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ, ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಸಹಿತ ಕಡಿಮೆ ಮಾಡುತ್ತದೆ. ಆಮೇಲೆ ವಿಟಮಿನ್ ಸಿ ದೇಹದ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಈ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ವಿಟಮಿನ್ ಸಿ ಅಂಶನು ಜಾಸ್ತಿ ಇರೋದ್ರಿಂದ ಇದು ಸಹಾಯಕವಾಗಿದೆ. ಆಮೇಲೆ ಮ್ಯಾಗ್ನೇಶಿಯಂ ಸಹಿತ ಡ್ರ್ಯಾಗನ್ ಫ್ರೂಟ್ ಸಮೃದ್ಧವಾಗಿರೋದ್ರಿಂದ ಸ್ನಾಯುವಿನ ಕಾರ್ಯ, ಮೂಳೆ ಆರೋಗ್ಯ ಮತ್ತು ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತಮಪಡಿಸಲು ಅಗತ್ಯ ಖನಿಜವಾಗಿದೆ. ಹಾಗೂ ಡ್ರ್ಯಾಗನ್ ಫ್ರೂಟ್ನಲ್ಲಿ ಹೇಳವಾಗಿ ಕಬ್ಬಿಣ ಅಂಶವಿದೆ. ಇದು ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆ ಮತ್ತು ಜೀವಕೋಶಗಳಿಗೆ ಆಮ್ಲಜನಕದ ಸಾಗಣೆಗೆ ನಿರ್ಣಾಯಕವಾಗಿದೆ. ಡ್ರ್ಯಾಗನ್ ಫ್ರೂಟ್ಸ್ ನ ನಾವು ದಿನನಿತ್ಯ ಹೆಂಗ್ ಬಳಸೋದು ಅಂತಂದ್ರೆ, ಡ್ರ್ಯಾಗನ್ ಹಣ್ಣು ಹಲವಾರು ಜನರು ಇಷ್ಟಪಡೋದ್ರಿಂದ ಇದನ್ನ ಸ್ಮೂತಿಗಳು ಆಗಿ ಯೂಸ್ ಮಾಡೋದ್ರಿಂದ ಬಣ್ಣ ಮತ್ತು ತಾಜಾ ರುಚಿ ಎರಡನ್ನ ಸೇರಿಸುವುದರಿಂದ ಇದನ್ನ ಬಳಸಬಹುದು. ಮಾವು, ಅನಾನಸ್ ಅಥವಾ ಬಾಳೆಹಣ್ಣುಗಳಂತ ಇತರ ಉಷ್ಣವಲಯದ ಹಣ್ಣುಗಳೊಂದಿಗೆ ಇದನ್ನ ಮಿಶ್ರಣ ಮಾಡಿನೂ ಸಹಿತ ಬಳಸಬಹುದು. ಡ್ರ್ಯಾಗನ್ ಹಣ್ಣಿನ ರೋಮಾಂಚಕ ಬಣ್ಣ ಮತ್ತೆ ಅದರ ಫುಟ್ಬಾಲ್ಗಳು ಅಥವಾ ಸಲಾಡ್ಗಳಿಗೆ ಆಕರ್ಷಕವಾಗಿ ಕಾಣೋದಕ್ಕೂ ಸಹಿತ ಸೇರ್ಪಡೆ ಮಾಡಿ ಆ ತರನು ಅದನ್ನ ಇತರ ಹಣ್ಣುಗಳೊಂದಿಗೆ ಬೆರೆಸಿ ಅದನ್ನ ಸೇವಿಸಬಹುದು. ಆಮೇಲೆ ಡ್ರ್ಯಾಗನ್ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಸಹಿತ ಬೇಸಿಗೆ ಟೈಮ್ ಅಲ್ಲಿ ಇರಬಹುದು ಅಥವಾ ಬೇರೆ ಟೈಮ್ ಅಲ್ಲಿ ಅದನ್ನ ಜನಪ್ರಿಯ ಪಾನೀಯವಾಗಿ ಸಹಿತ ನಾವು ಸೇವಿಸಬಹುದು. ಡ್ರ್ಯಾಗನ್ ಫ್ರೂಟ್ ಅನ್ನ ಸಾಮಾನ್ಯವಾಗಿ ಜ್ಯೂಸ್, ಐಸ್ ಕ್ರೀಮ್ ಮತ್ತು ಜೆಲ್ಲಿಗಳೆಲ್ಲ ಬಳಸಲಾಗುತ್ತದೆ. ಇದರ ಬಣ್ಣ ಮತ್ತು ಸೂಕ್ಷ್ಮವಾದ ಮಾಧುರ್ಯಕವಾದ ಹೊಳಪಿನಿಂದ ಅಥವಾ ಬಣ್ಣದ ಕಾರಣದಿಂದ ಇದನ್ನ ಬೇರೆ ಬೇರೆ ತರದ ಆಹಾರಗಳಲ್ಲಿ ಸಹಿತ ಸಿಹಿ ತಿಂಡಿಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಇನ್ನು ಡ್ರ್ಯಾಗನ್ ಫ್ರೂಟ್ ನ ಔಷಧೀಯ ಗುಣಗಳು ಯಾವ್ಯಾವ ಅಂತಂದ್ರೆ, ಇದ್ರದ್ದು ರುಚಿ ಆಕರ್ಷಣೆಯನ್ನ ಮೀರಿ ಡ್ರ್ಯಾಗನ್ ಹಣ್ಣು ಔಷಧೀಯ ಗುಣಗಳಿಗೂ ಸಹಿತ ಹೆಚ್ಚು ಪ್ರಸಿದ್ಧ ಆಗಿರೋದ್ರಿಂದ ಇದನ್ನ ನಿಯಮಿತವಾಗಿ ಸೇವಿಸಬೇಕು. ನಿಯಮಿತ ಸೇವನೆಯನ್ನು ಮಾಡೋದ್ರಿಂದ ನಮಗೆ ಜೀರ್ಣಕ್ರಿಯೆ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರುವುದರಿಂದ ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸುವ ಮೂಲಕ ಇದು ನಮ್ಮ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ. ಇದಿಷ್ಟು ಡ್ರ್ಯಾಗನ್ ಫ್ರೂಟಿನ ಮಹತ್ವ ಮತ್ತು ಔಷಧೀಯ ಗುಣಗಳು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8197401089. ಧನ್ಯವಾದಗಳು. ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಇದೀಗ ಕೇಳಿ ಜನಪದ ಗೀತೆಯನ್ನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಹಾರಿ ಹರ್ಯಾಡಿ ಮಣ್ಣ ತುಳಿದು ತಮ್ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ಹಾರಿ ಹರ್ಯಾಡಿ ಮಣ್ಣ ತುಳಿದು ತಮ್ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾ ನುಂಡನ ಗಟ್ಟಿಸಿ ಮಣ್ಣ ತುಳಿದಾನ. ಗಟ್ಟಿಸಿ ಮಣ್ಣ ತುಳಿದಾನ. ಗಟ್ಟಿಸಿ ಮಣ್ಣ ತುಳಿದು ತಮ್ಮಾಡ್ಯಾನ ಮಿತ್ರೇರು ಹೊರುವಂತ ಐರಾಣಿ. ಮಿತ್ರೇರು ಹೊರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಹಾರಿ ಹರ್ಯಾಡಿ ಮಣ್ಣ ತುಳಿದು ತಮ್ಮಾಡ್ಯಾನ ನಾರ್ಯಾರು ಹೊರುವಂತ ಹೈರಾಣಿ. ಗಿಂಡೀಲಿ ತಂದೀವ್ನಿ ತಿಳಿದೂಪ್ಪ. ಗಿಂಡೀಲಿ ತಂದೀವ್ನಿ ತಿಳಿದೂಪ್ಪ. ಕುಂಬಾರಣ್ಣ ತಂದೀಡು ನಮ್ಮ ಐರಾಣಿ. ತಂದೀಡು ನಮ್ಮ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಹರಿ ಹರ್ಯಾಡಿ ಮಣ್ಣ ತುಳಿದು ತಮ್ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ಕುಂಬಾರಣ್ಣನ ಮಡದಿ ಕಡ್ಗಾದ ಕೈಕ್ಕಿ ಕೊಡ್ದ ಮ್ಯಾಲೆ ನಾ ಬರೆದಾಳ ಕೊಡ್ದ ಮ್ಯಾಲೆ ನಾ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಶರಣ ಬಸವನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ ಹರ್ಯಾಡಿ ಮಣ್ಣ ತುಳಿದೂತ ಮಾಡ್ಯಾನ ನಾರ್ಯಾರು ಹೊರುವಂತ ಐರಾಣಿ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ ಹರ್ಯಾಡಿ ಮಣ್ಣ ತುಳಿದೂತ ಮಾಡ್ಯಾನ ನಾರ್ಯಾರು ಹೊರುವಂತ ಐರಾಣಿ ಸರಸ್ವತಿಯೇ ನಮ್ ಗಂಟ